ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುರೇಶ್ ನೆಗೆಲ್ಗುಳಿ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಸುರೇಶ್ ನೆಗೆಲ್ಗುಳಿ ಅವರೇ ನಮಸ್ಕಾರ. ನಮಸ್ಕಾರ. ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕೇಳುವಂತಹ ಮಾತು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅಥವಾ ಫಸ್ಟ್ ಏಡ್ ಎನ್ನುವಂತಹದನ್ನು ಮಾಡಬೇಕು ಅಂದ್ರೆ, ಈ ಪ್ರಥಮ ಚಿಕಿತ್ಸೆ ಅಥವಾ ಫಸ್ಟ್ ಏಡ್ ಅಂದ್ರೆ ಏನು, ಹಾಗೂ ಇದ್ರ ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಮಾಡಬೇಕು, ಹಾಗೂ ಪ್ರಥಮ ಚಿಕಿತ್ಸೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಬೇಕು, ಈ ಪ್ರಥಮ ಚಿಕಿತ್ಸೆಯ ಒಂದು ಕಿಟ್ ಅಂದ್ರೆ ಏನು, ಅದರಲ್ಲಿ ಏನೇನು ಇರಬೇಕಾಗ್ತದೆ, ಈ ವಿಚಾರವಾಗಿ ನಾವು ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಪ್ರಥಮ ಚಿಕಿತ್ಸೆ ಅಂದ್ರೆ ಏನು, ಯಾವ ಯಾವ ಸಂದರ್ಭದಲ್ಲಿ ಇದರ ಒಂದು ಅಗತ್ಯ ಬರ್ತದೆ? ಪ್ರಥಮ ಚಿಕಿತ್ಸೆ ಅನ್ನೋದು ಒಂದು ಅತ್ಯಂತ ಅನಿವಾರ್ಯವಾದ ಮತ್ತು ಬಹಳಷ್ಟು ಅವಶ್ಯಕತೆ ಉಳ್ಳಂತಹ ಒಂದು ವಿಷಯ. ಇಲ್ಲಿ ಚಿಕಿತ್ಸೆ ಅಂದ್ರೆ ಚಿಕಿತ್ಸೆ ಯಾರಿಗೆ ಬೇಕು? ಚಿಕಿತ್ಸೆ ಬೇಕಾದ್ದು ತೊಂದರೆಗೊಳಗಾದವನಿಗೆ. ಚಿಕಿತ್ಸೆ ಅಂದ್ರೆ ಕೂಡಲೇ, ಹಾಗಾದ್ರೆ ಅಂತ ತೊಂದರೆಯನ್ನ ಕೂಡಲೇ ನಿವಾರಿಸುವಂತಹದ್ದು. ಎಷ್ಟೋ ಸಂದರ್ಭಗಳಲ್ಲಿ ಯಾವುದೇ ತೊಂದರೆಗಳನ್ನು, ಆರೋಗ್ಯಕ್ಕೆ ಸಂಬಂಧಪಟ್ಟದಿರಬಹುದು ಅಥವಾ ಅಪಘಾತ ಇತ್ಯಾದಿಗಳನ್ನು ಸಂಭವಿಸುವಂತದ್ದಿರಬಹುದು, ಇಂಥದ್ದು ಆಗಿದ್ದಾಗ ತನ್ನ ಪ್ರಾಣಾಪಾಯ, ತನಗೆ ಪ್ರಾಣಾಪಾಯವಿದೆ ಅನ್ನುವಂಥ ಸಂದರ್ಭ ಬಂದಾಗ, ಇನ್ನು ಮುಂದಕ್ಕೆ ತೊಂದರೆ ಬರಬಾರದು, ಅವನಿಗೆ ಮರಣಾಂತಿಕವಾದಂತಹ ಪರಿಸ್ಥಿತಿ ಏರ್ಪಡಬಾರದು ಅನ್ನುವಾಗ, ಅದು ನೇರ ಚಿಕಿತ್ಸೆ ಅಲ್ಲ, ಆದ್ರೆ ಚಿಕಿತ್ಸೆಗೆ ಪೂರಕವಾದಂತಹ ಒಂದು ಉಪಕ್ರಮ. ಈ ಉಪಕ್ರಮವನ್ನು ನಾವು ಅಥವಾ ಉಪಶಮನ ಮಾಡುವಂತಹದ್ದು ಪ್ರಥಮ ಚಿಕಿತ್ಸೆ ಅನ್ಬಹುದು. ಈಗ ಯಾವ್ಯಾವ ಸಂದರ್ಭಗಳಲ್ಲಿ ಈ ಪ್ರಥಮ ಚಿಕಿತ್ಸೆ ಒಂದು ಅವಶ್ಯಕತೆ ಬರ್ತದೆ? ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಹಲವಾರು ಸಂದರ್ಭಗಳು, ಹೆಚ್ಚಾಗಿ ಆತ್ಯಯಿಕ ಸಂದರ್ಭಗಳು ಅಂತ ನಾವು ಕರಿತೇವೆ. ಆತ್ಯಯಿಕ ಅಂದ್ರೆ ಎಮರ್ಜೆನ್ಸೀಸ್. ಅದು ಹೆಚ್ಚಾಗಿ ಎಲ್ಲಿರಬಹುದು, ಎಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಯಾವುದೋ ಪ್ರಯಾಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಯಾವುದೋ ಅಪಘಾತ ಇತ್ಯಾದಿಗಳು ಏರ್ಪಟ್ಟಾಗಿರ್ಬೋದು, ಅಥವಾ ಔದ್ಯಮಿಕ ಮತ್ತು ಔದ್ಯೋಗಿಕ ಹಿನ್ನೆಲೆ ಇರಬಹುದು. ಈಗ ಉದಾಹರಣೆಗಾಗಿ ಒಂದು ದೊಡ್ಡ ಕಾರ್ಖಾನೆ ಇದೆ, ಆ ಕಾರ್ಖಾನೆಯಲ್ಲಿ ಏನೋ ಇದ್ದಕ್ಕಿದ್ದಂತೆ ಬೆಂಕಿ ಆಕಸ್ಮಿಕ ಉಂಟಾಗ್ತದೆ. ಇದು ಆಕಸ್ಮಿಕಗಳು. ಹಾಗೆ ನೀರು, ಈ ಜಲಾಂತರ್ಗಾಮಿಗಳು ಅಥವಾ ಈ ದೋಣಿ ಇತ್ಯಾದಿಗಳಿಂದ ಹೋಗುವಾಗ ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಮುಳುಗುವುದು, ಒಂದು ವಾಹನದಲ್ಲಿ ನಾವು ಸಂಚರಿಸ್ತಾ ಇದ್ದೇವೆ, ಹಾಗಾಗಿ ಆವಾಗ ಒಂದು ಅಪಘಾತ ಏರ್ಪಡುವುದು. ನೋಡಿ, ಹೀಗೆ ಈ ಎಲ್ಲಿ ಆಗ್ತದೆ ಅಂತ ಹೇಳುದು ಒಂದು ದೊಡ್ಡ ಪ್ರಶ್ನೆ. ಇದು ಎಲ್ಲಿಯೂ ಆಗಬಹುದು, ಮನೆಯಲ್ಲಿಯೂ ಆಗಬಹುದು. ನಮ್ಮ ಆಹಾರ ವಿಹಾರಗಳು ಹೆಚ್ಚು ಕಡಿಮೆ ಆದಾಗ ಹುಡುಗ ಸಣ್ಣ ಮಗು ಚೆನ್ನೆಕಾಯಿಯನ್ನ ಅಥವಾ ಏನು ಗುಲುಗುಂಜಿ ಬೀಜವನ್ನ ಮೂಗಿ ಹಾಕ್ತಾನೆ ಅಲ್ವಾ? ಆವಾಗಲೂ ಸಹ ಅದು ಒಂದು ಪ್ರಥಮವಾಗಿ ನಾವು ಏನಾದ್ರೂ ಮಾಡಲೇಬೇಕು ಅದನ್ನು, ಆಮೇಲೆ ಆಸ್ಪತ್ರೆಗೆ ವೈದ್ಯರಿಗೆ ತೋರಿಸುವಂತಹದ್ದು. ಈಗ ಪ್ರಥಮ ಚಿಕಿತ್ಸೆ ಒಂದು ಪೆಟ್ಟಿಗೆಯನ್ನ ನಾವು ಸಾಮಾನ್ಯವಾಗಿ ವಾಹನಗಳಲ್ಲಿ ಇಟ್ಟಿರುವುದನ್ನ ನೋಡ್ತೀವಿ. ಬಸ್ಗಳಲ್ಲಾದ್ರೂ ಒಂದು ಪ್ಲಸ್ ಮಾರ್ಕ್ ಹಾಕಿ ಒಂದು ಪೆಟ್ಟಿಗೆಯನ್ನು ಇಟ್ಟಿರ್ತಾರೆ. ಆಮೇಲೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಾಗ್ಬಹುದು ಅಥವಾ ಕಚೇರಿಗಳಲ್ಲಾಗ್ಬಹುದು, ಇಂಥದ್ರಲ್ಲಿ ಇರ್ತದೆ. ಈ ಪೆಟ್ಟಿ ಒಳಗಡೆ ಏನೇನು ಇರ್ತದೆ, ಏನೇನು ಇರಬೇಕು ಹೇಳಿ. ಈ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅನ್ನುವಂತಹದ್ದು ಅದು ಒಂದು ಪೆಟ್ಟಿಗೆ ರೂಪದಲ್ಲಿರಬಹುದು ಅಥವಾ ಚೀಲ ರೂಪದಲ್ಲಿರಬಹುದು, ಹೀಗೆಲ್ಲ ಹೇಳ್ತಾರೆ. ಬೆನ್ನಿಗೆ ಹಾಕಿದ್ ನಾವು ಬೇಕಾದಲ್ಲಿ ಕೊಂಡೋಗ್ಲಿಕ್ಕೆ ಅನುಕೂಲ ಆಗುವಂತಹ ಚೀಲ ರೂಪದ ಪೆಟ್ಟಿಗೆಗಳು ಬಳಸಲ್ಪಡಬಹುದು, ಬಳಸಬೇಕಾಗ್ತದೆ. ಹಾಗೆ ಅದಕ್ಕೆಲ್ಲ ಕೆಲವು ಕಾನೂನಿನ ಕೆಲವು ನಿಬಂಧನೆಗಳು ಸಹ ಇವೆ. ಹಾಗೆಯೇ ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಬೇರೆ ಬೇರೆ ಪರಿಸರಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಇಂಥದ್ದೇ ರೀತಿಯ ಒಂದು ಪ್ರಥಮ ಚಿಕಿತ್ಸಾ ಕಿಟ್ ಅಂತ ನಾವೇನು ಕರಿತೇವೆ, ಪೊಟ್ಟಣ, ಹೌದು, ಅದು ಇರಬೇಕು ಅಂತ ಹೇಳುವಂತಹದ್ದು ಒಂದು ಏನು ಅವಶ್ಯಕ ಮತ್ತು ಶಾಸನಬದ್ಧವಾದಂತಹ ವಿಚಾರವೂ ಆಗಿದೆ. ಹಾಗಾಗಿ ನೀವು ಹೇಳಿದಾಗೆ ಬಸ್ಸಿನಲ್ಲಿ ಇದೆ, ಕೆಲವು ಕಾರ್ಖಾನೆಗಳಲ್ಲಿ ಇದೆ, ಹಾಗೆ ಕೆಲವು ದೊಡ್ಡ ದೊಡ್ಡ ಏನು ಇಂಡಸ್ಟ್ರಿಗಳು ಅಂತ ಹೇಳ್ತೇವೆ ಇತ್ಯಾದಿಗಳಲ್ಲೆಲ್ಲ ಇರಬೇಕು ಅಂತಿದೆ. ಹಾಗಾದ್ರೆ ಅದರಲ್ಲಿ ಏನಿರಬೇಕು? ವಸ್ತುತ ಯೋಚನೆ ಮಾಡಿದ್ರೆ ಈ ಪ್ರಥಮ ಚಿಕಿತ್ಸಾ ಕಿಟ್ ಅನ್ನುವಂತಹದ್ದು ಪ್ರತಿಯೊಬ್ಬನಲ್ಲಿ ಇರಬೇಕು, ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರಾಥಮಿಕ ಚಿಕಿತ್ಸೆ, ಒಂದು ತುರ್ತು ಚಿಕಿತ್ಸೆ ಕೊಡುವಂತಹ ಒಂದು ಸೌಲಭ್ಯ. ಇದರಲ್ಲಿ ಪುನಃ ನಾವು ವಿಭಾಗ ಮಾಡಬಹುದು ಕಿಟ್ ಮತ್ತು ಕಿಟ್ ಅಲ್ಲದಿರುವಂತಹದ್ದು ಅಂತ ಮತ್ತೆ ಹೇಳ್ತೇನೆ. ಈ ಕಿಟ್ ಅನ್ನುವಂಥದ್ರಲ್ಲಿ ಏಕಾಏಕಿ ನಾವು ಏನಾದರೂ ಒಂದು ಚಿಕಿತ್ಸೆ ಮಾಡಲಿಕ್ಕೆ ಅನುಕೂಲವಾಗಬಹುದಂತಹ ವಿಚಾರಗಳು ಇರಬೇಕು. ಕೆಲವು ಔಷಧಿಗಳು, ಅದು ಯಾವುದು ನಮಗೆ ಯಾರು ಉಪಯೋಗ ಮಾಡಬಹುದಾದ ಔಷಧಿಗಳು, ಕಾನೂನಿನ ನಿಬಂಧನೆಗೆ ಒಳಪಟ್ಟ ಔಷಧಿಗಳು, ಅದು ನೋವು ನಿವಾರಕಗಳಿರ್ಬೋದು ಅಥವಾ ಈ ಕೆಲವು ಸೋಂಕು ನಿವಾರಕಗಳಿರ್ಬೋದು, ಸೋಂಕು ನಿವಾರಕ ಡೆಟ್ಟಾಲು, ಸೇವಲಾನು, ಟಿಂಚರ್ ಆಫ್ ಅಯೋಡಿನ್ ಇಂತಹ ಇವುಗಳು. ಹಾಗೆಯೇ ಒಂದು ಬ್ಯಾಂಡೇಜು, ನಾವು ಹಚ್ಚುವಂತಹ ಒಂದು ಏನಾದ್ರೆ ಪಟ್ಟಿ, ಆ ಬ್ಯಾಂಡೇಜ್ ಪಟ್ಟಿ, ಒಂದು ಚಿಮುಟ ಅಥವಾ ಸಣ್ಣ ಏನಿರ್ತದೆ, ನಾವು ಏನಾದ್ರೂ ಇದ್ರೆ ಒಳಗಿಂದ ತೆಗಿಲಿಕ್ಕೆ, ಫೋರ್ಸೆಪ್ಸ್ ಅಂತ ಕರೀತಾರೆ ಆ ಫೋರ್ಸೆಪ್ಸ್. ಹಾಗೆ ಈ ಕೈಗೆ ಹಾಕುವ ಗ್ಲೌಸ್, ಹಾಗೆ ಕೆಲವು ಮುಲಾಮುಗಳು, ಹಾಗೆ ಲೇಪನ ದ್ರವ್ಯಗಳಿರ್ಬೋದು, ಪೌಡರ್ಗಳಿರ್ಬೋದು, ಔಷಧೀಯ ದ್ರವ್ಯಗಳು, ಮೈನರ್ ಆಂಟಿಬಯೋಟಿಕ್ಸ್ ಅಂತ ನಾವೇನು ಕರಿತೇವೆ ಅದು, ಹಾಗೆ ಒಂದು ಸ್ವಲ್ಪ ಹತ್ತಿ, ಇದೆಲ್ಲವೂ ಸೋಂಕು ನಿವಾರಕ ಆಗಿರಬೇಕು. ಹೆಚ್ಚಾಗಿ ಆ ಪೆಟ್ಟಿಗೆ ಅಂತ ನಾವೇನು ಹೇಳ್ತೇವೆ ಆ ಬಾಕ್ಸ್, ಅದು ಸಹ ಸೋಂಕು ನಿವಾರಕ ಆಗಿರಬೇಕು. ಹಾಗೆ ಅದರಲ್ಲಿ ಸ್ಪಿರಿಟ್, ಒಂದು ಟಾರ್ಚ್ ಸಹ ಇಟ್ಕೊಳ್ಬೇಕು, ಲೈಟು, ಈಗ ಮೂಗು ಕಿವಿ ಇತ್ಯಾದಿಗಳಿದ್ರೆ ನಾವು ನೋಡಬೇಕಾಗ್ತದೆ. ಹಾಗೆ ಒಂದು ಟೇಪ್, ಅಳತೆ ಪಟ್ಟಿ, ಎಷ್ಟೋ ಸಂದರ್ಭಗಳಲ್ಲಿ ಫ್ರಾಕ್ಚರ್ ಇತ್ಯಾದಿಗಳಾದಾಗ ಊತಗಳಿರ್ತವೆ, ಆವಾಗ ನಾವು ಬಲ ಕೈ ಮತ್ತು ಎಡದ ಕೈ ಇದ್ರೆ ಅದನ್ನ ವ್ಯತ್ಯಾಸವನ್ನು ಗಮನಿಸಲಿಕ್ಕೆ ಇದು ಅನುಕೂಲ ಆಗ್ತದೆ. ಈ ಟೇಪ್ನಲ್ಲಿ ಅಳದಾಗ ಒಂದು ಕಡೆ ಅಗಲ ಹೆಚ್ಚು ಇದ್ರೆ ಊತ ಬಂದಿದೆ ಹೀಗೆ. ಹಾಗೆ ಒಂದು ಥರ್ಮೋಮೀಟರ್, ಜ್ವರ ನೋಡುವಂತದ್ದು, ಉಷ್ಣತಾ ಹೊದಿಕೆ ಅಂತ ಕರಿತೇವೆ ನಾವು, ಆ ಒಂದು ಬ್ಲಾಂಕೆಟ್ ತರ, ಇದು ಸಹ ಇರಬೇಕಾಗ್ತದೆ. ಇದ್ದಕ್ಕಿದ್ದಾಗೆ ಈ ಗಾಳಿಯನ್ನೆಲ್ಲ ಕೊಡಬೇಕಾದ್ರೆ ಒಂದು ಬಾಯಿಗೆ ಕೃತಕ ಉಸಿರಾಟ ಕೊಡ್ಲಿಕ್ಕೆ ಬೇಕಾದಂತ ಒಂದು ಬ್ಯಾಗ್, ಅದು ಸಹ ಇರಬಹುದು. ಇದು ಹಲವಾರು ಸಂದರ್ಭಗಳಲ್ಲಿ ಎಲ್ಲ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವಂತೂ ಇರಲೇಬೇಕಾಗ್ತದೆ. ಈಗ ನಾನು ಹೇಳಿದ ಇಷ್ಟು ಅಂಶಗಳು ಸಾಮಾನ್ಯ ಎಲ್ಲಾ ಪ್ರಥಮ ಚಿಕಿತ್ಸಾ ಕಿಟ್ಟಿನಲ್ಲೂ ಇರ್ತವೆ. ಆಮೇಲೆ ಈಗ ಬೇರೆ ಬೇರೆ ಸಂದರ್ಭಗಳನ್ನ ನಾವು ನೋಡುದಿದ್ರೆ, ಈಗ ಗಂಭೀರ ಸಂದರ್ಭಗಳು ಯಾವ್ಯಾವು, ಇದರಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಹೇಗೆ ಕೊಡಿಸಬೇಕು, ಏನೇನು ಅಂಶವನ್ನ ಗಮನಿಸಬೇಕು? ಈ ಪ್ರಥಮ ಚಿಕಿತ್ಸೆಯಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ, ಪ್ರಥಮ ಚಿಕಿತ್ಸೆ ಯಾವಾಗ ಬೇಕು ಅಂದ್ರೆ ಯಾವಾಗಲೇ ಆಗಲಿ, ಒಂದು ಒಬ್ಬ ವ್ಯಕ್ತಿ ಒಂದು ತೊಂದರೆಗೊಳಗಾದಾಗ ನಮಗೆ ಹೇಳೋದು ಕೇಳ್ತೇವೆ, ಹೌದಾ ಮಗುವಿಗೆ ಜ್ವರ ಬಂತು, ಜ್ವರ ಬಂದಾಗ ನಾನು ತಣ್ಣೀರು ಪಟ್ಟಿ ಮಾಡಿ ಇಟ್ಟೆ, ಆದ್ರೂ ಜ್ವರ ಕಡಿಮೆ ಆಗಲಿಲ್ಲ, ಆಮೇಲೆ ನಿಮ್ಮಲ್ಲಿ ಬಂದೆ ಅಂತ ವೈದ್ಯರಲ್ಲಿ ಹೇಳ್ತಾರೆ. ಅಂದ್ರೆ ಏನು, ಆ ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದಕ್ಕೆ ಹಲವಾರು ಕವಲುಗಳಿವೆ. ಅದರಲ್ಲಿ ನೀವೀಗ ಹೇಳಿದ ಹಾಗೆ ಗಂಭೀರವಾದ್ದು ಅಂದ್ರೆ ಏನು, ತುರ್ತು ಈಗಲೇ ನೀವು ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮುನ್ನ ಅವನು ಪ್ರಾಣಕ್ಕೆ ಅಪಾಯ ಒಳಗಾಗಬಾರದು ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ಒಂದು ತೆಗೆದುಕೊಳ್ಳಬೇಕಾದ ದಿಢೀರ್ ನಿರ್ಣಯಗಳು. ಆ ದಿಢೀರ್ ನಿರ್ಣಯಗಳು, ಇಲ್ಲಿ ಒಂದು ವಿಷಯವನ್ನು ಹೇಳ ಬಯಸ್ತೇನೆ, ಆ ದಿಢೀರ್ ನಿರ್ಣಯಗಳು ಸ್ವತಃ ಈ ವ್ಯಕ್ತಿಗೂ ಅಪಾಯಕಾರಿಯಾಗಿರಬಾರದು, ಹಾಗೆ ಆ ರೋಗಿಗೂ ಅಪಾಯಕಾರಿ ಇರಬಾರದು ಅಂದ್ರೆ ಈ ಒಂದು ಪರಿಜ್ಞಾನ ಇರಬೇಕಾಗ್ತದೆ. ಈಗ ನಾಯಿ ಕಡಿತದ ಬಗ್ಗೆ ಹಾಗೆ, ಅದರಲ್ಲಿ ಅದೇ ನಾಯಿ ಕಡಿತ, ಉದಾಹರಣೆಗೆ ನಾಯಿ ಕಡಿತ, ಈಗ ಹೇಗೆ ಹೇಳ್ತಾರೆ ಅಂದ್ರೆ ಮೊದಲು ಹುಚ್ಚು ನಾಯಿ ಕಡಿದ್ರೆ ಮಾತ್ರ ಅಪಾಯ ಅಂತ ಹೇಳ್ತಿದ್ರು, ಆದ್ರೆ ಯಾವುದೇ ನಾಯಿ ಕಡಿದ್ರು ಸಹ ರ್ಯಾಬಿಸ್ನ ಒಂದು ತೊಂದರೆ, ವೈರಾಣು ಆ ತೊಂದರೆಯಿಂದಾಗಿ ಯಾವಾಗಲೂ 10-12 ವರ್ಷ ನಂತರ ಸಹ ಆತನಿಗೆ ರ್ಯಾಬಿಸ್ ಬರಬಹುದು. ಹಾಗಾದ್ರೆ ಏನು ಕೂಡಲೇ ಮಾಡಬೇಕಾದ ಚಿಕಿತ್ಸೆ ಅಂದ್ರೆ, ತುಂಬಾ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಬ್ಯಾಂಡೇಜ್ ಮಾಡುದ, ಅಥವಾ ದೊಡ್ಡ ಗಾಯ ಇದ್ರೆ ಅದನ್ನು ಹೊಲಿಯುವುದು ಎಲ್ಲ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಈ ನಾಯಿ ಕಡಿದಾಗ ಅದನ್ನು ಹೊಲಿಬಾರದು ಅಥವಾ ಬಂಧಿಸಬಾರದು. ಬದಲಾಗಿ ಮೊದಲು ಮಾಡಬೇಕಾದೇನು, ಚೆನ್ನಾಗಿ ಸೋಪ್ ಹಾಕಿ, ತೊಂದರೆ ಇಲ್ಲ, ಸಾಬೂನ್ ಹಾಕಿ ಚೆನ್ನಾಗಿ ಎತ್ತರದಿಂದ ಬರೋ ಒಂದು ವೇಗವಾಗಿ ನೀರಿನ ಧಾರೆ ಎರೆದು ತೊಳಿಬೇಕು. ಹಾಗೂ ಆ ನಿರ್ಜಂತುಕರಣಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಸೊಲ್ಯೂಷನ್ಸ್ ಏನಿದೆ, ನಾವು ಡೆಟಾಲ್ ಇರ್ಬೋದು, ಸೇವಲ್ ಅಂದಿರ್ಬೋದು, ಇಂಥದ್ರಿಂದ ನಾವು ಅದನ್ನು ತೊಳಿಬೇಕು ಮತ್ತೆ ಬಿಡ್ಬೇಕಾಗೆ. ಹಾಗೆ ಬಿಟ್ಟು ಏನಾದ್ರೂ ಅದೇ ರಕ್ತಸ್ರಾವ ಇತ್ಯಾದಿಗಳಿದ್ರೆ ಅದಕ್ಕಿಂತ ಮೇಲೆ ಟೂರ್ನಿಕೆ ಹಾಕಬಹುದು, ಒಂದು ಅದನ್ನು ಬಟ್ಟೆಯನ್ನು ಕಟ್ಟುವ ಮೇಲೆ ಕಟ್ಟಬಹುದು. ಗಾಯವನ್ನು ನಾವು ಕ್ಲೋಸ್ ಮಾಡಬಾರದು, ಮುಖ್ಯವಾಗಿ ನಾಯಿ ಕಡಿತದಲ್ಲಿ ಈ ರ್ಯಾಬಿಸ್ನ ತೊಂದರೆ ಅದು ಮತ್ತಷ್ಟು ಸಾಧ್ಯತೆ ಜಾಸ್ತಿ ಅಂತ ಹೇಳಿ ಆಮೇಲೆ ಕೂಡಲೇ ಏನು ವೈದ್ಯರಲ್ಲಿ ಕರ್ಕೊಂಡು ಹೋಗ್ಬೇಕು. ಇನ್ನೊಂದು, ಆ ನಾಯಿ ನಿಮಗೆ ಪರಿಚಿತವೋ ಅಪರಿಚಿತವೋ ಅದು ನೋಡಬೇಕು. ಅದು ಅಪರಿಚಿತ ನಾಯಿ ಆದ್ರೆ ಅಥವಾ ಪರಿಚಿತ ನಾಯಿ ಆದ್ರೂ ಅದಕ್ಕೆ ARV ಇಂಜೆಕ್ಷನ್ ನಾಯಿಗೆ ಕೊಟ್ಟಿದ್ದಾರ, ಪರಿಚಿತ ನಾಯಿಗಾದ್ರೆ, ಅಪರಿಚಿತ ಆದ್ರೆ ಗೊತ್ತೇ ಇರುವುದಿಲ್ಲ ಬೇಡಿ. ಹಾಗಾಗಿ ಆ ನಾಯಿಯನ್ನ ಸಾಧ್ಯ ಆದ್ರೆ ನಾವು ಬಂಧಿಸಿ ಇಡಬೇಕು, ಒಂದು ಮಿನಿಮಮ್ 2 ವಾರ, ಹೌದು ಕಟ್ಟಿ ಹಾಕಬೇಕು, 2 ವಾರ ಕಟ್ಟಿ ಹಾಕಬೇಕು. ಆ 2 ವಾರದಲ್ಲಿ ನಾಯಿಗೆ ಏನಾದ್ರೂ ಬೇರೆ ಏನಾದ್ರೂ ತೊಂದರೆ ಬರ್ತಾ ನೋಡ್ಲಿಕ್ಕೂ ಅನುಕೂಲ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ರ್ಯಾಬಿಡ್ ಡಾಗ್ ಅಂತ ಹೇಳಿ ಆದ್ರೆ, ರ್ಯಾಬಿಸ್ ಇರುವ ನಾಯಿ ಅಂತ ಹೇಳಿ ಆದ್ರೆ ಈ ಪರಿಸ್ಥಿತಿ ಇನ್ನಷ್ಟು ಕಠಿಣ ಆಗ್ತದೆ. ಆವಾಗ ಈ ARV ಸೀರಮ್ಗಳನ್ನು ಕೂಡಲೇ ಕೊಡಬೇಕಾಗ್ತದೆ. ಈ ನಿರ್ಣಯಕ್ಕೋಸ್ಕರ ಅದನ್ನು ಸಹ ಮಾಡಿ ಈ ರೋಗಿಯನ್ನ ಕೂಡಲೇ ವೈದ್ಯಕೀಯಕ್ಕೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗ್ತದೆ. ಅಲ್ಲಿ ಆ ಡೆಬ್ರೈಡ್ಮೆಂಟ್ ಹಾಗೆ ಹೀಗೆ ಇದೆ, ಈಗ ನಾಯಿ ಕಡಿದಾಗ ನೇರವಾಗಿ ಏನು ಇರುವುದಿಲ್ಲ, ಅಂದ್ರೆ ಜ್ಯೋತು ಬೀಳುದಿರ್ಬೋದು, ಹಾಗೆಲ್ಲ ಇರ್ತದೆ. ಆವಾಗ ಆ ಏನು ಚರ್ಮ ಮಾಂಸ ಇತ್ಯಾದಿಗಳನ್ನ ಕತ್ತರಿಸುವುದು, ಸೈಡ್ ಎಲ್ಲ ಕತ್ತರಿಸುವುದು ಎಲ್ಲ ಮಾಡುವಂತ ಕ್ರಿಯೆಯನ್ನು ಮಾಡಬಹುದು. ಆಮೇಲೆ ಮುಂದಿನ ಚಿಕಿತ್ಸೆಗಳು ಹೀಗೆ. ಈಗ ಇನ್ನೊಂದು ಸಂದರ್ಭ ಸುಟ್ಟ ಗಾಯ ಆಗುವಂತಹದ್ದು, ಇದರಲ್ಲಿ ಯಾವ ರೀತಿ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಬೇಕು? ಇನ್ನೊಂದು ಅದೇ ರೀತಿ ಈಗ ಸುಟ್ಟ ಗಾಯ ಅಥವಾ ಬೆಂದ ಗಾಯ, ಹೌದು ಬೆಂದ ಗಾಯ ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಬೇಕಾದ್ರೆ ಆಕಸ್ಮಿಕವೇ ಆಗುವುದು. ಈಗ ಒಂದು ಸ್ಟವ್ ಇರ್ಬೋದು, ಸ್ಟವ್ ಸಿಡಿಬಹುದು, ಅಥವಾ ಏಕಾಏಕಿ ಪೆಟ್ರೋಲ್ ಯಾವ್ದಾದ್ರು ಪೆಟ್ರೋಲ್ ಬಂಕಿನ ಹತ್ರ ಏನೋ ಬೆಂಕಿ ಹಿಡಿಯುತ್ತಿರ್ಬೋದು, ಈ ಮನುಷ್ಯನಿಗೆ ಗಾಯ ಸುಡುವಂತದ್ದು, ಒಂದು ಮನೆ ಸುಡುವಾಗಿರ್ಬೋದು. ಹಾಗೆಲ್ಲ ಆದಾಗ ಏನ್ ಮಾಡ್ಬೇಕು? ಅಲ್ಲಿ ಸಹ ಮಾಡಬೇಕಾದ ಪ್ರಥಮವಾಗಿ ನಾವು ತಣ್ಣೀರು ಧಾರೆ ಇರಬೇಕು, ನೀರನ್ನು ಎರಿಬೇಕು, ಅಥವಾ ಐಸ್ ಇದ್ರೆ ಅಲ್ಲಿ ಅವೈಲೇಬಲ್ ಇದ್ರೆ ಆ ಐಸ್ ಪ್ಯಾಕ್ ಅನ್ನಲ್ಲಿ ಇಡಬೇಕು. ಹೀಗೆ ಅಂದ್ರೆ ಉಷ್ಣಾಂಶವನ್ನು ಕಡಿಮೆ ಮಾಡುವಂತದ್ದು, ಇದು ಉಷ್ಣಾಂಶವನ್ನು ಕಡಿಮೆ ಮಾಡುವಂತದ್ದು. ಈ ಐಸ್ ಪ್ಯಾಕ್ ಅನ್ನು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇಡಬೇಕು, ಏನಂತ ಹೇಳ್ತಾರೆ, ಅದಕ್ಕೆ ಒಂದು 5 ನಿಮಿಷಗಳ ಕಾಲ ತಣ್ಣೀರಿನಲ್ಲಿ ಕೈಯ್ಯಾವ ಭಾಗ ಬೆಂಕಿಗೊಳಗಾಗಿದೆ ಅದನ್ನು ಅದ್ದಿ ಇಡಬೇಕು. ಹಾಗೆ ಈ ಜೇನುತುಪ್ಪವನ್ನು ದಾರೆ ಎರೆಯುವುದು ಅಥವಾ ಹಚ್ಚುವುದು ಸಹ ಆಗ್ತದೆ. ಹಾಗೆ ಈ ತುಪ್ಪ ಸಹ ಹೇಳ್ತಾರೆ, ತುಪ್ಪವನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ತುಪ್ಪವನ್ನು ಶ್ರೇಷ್ಠವಾದಂತಹ ಒಂದು ಈ ಅಗ್ನಿ ಅವಘಡದ ಔಷಧ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಇದೆ ಸಹ, ಅಲ್ಲಿ 10 ನಿಮಿಷಗಳ ಕಾಲ ನಾವು ನೀರಿನಲ್ಲಿ ಅದ್ದಿ ಹೊರಗೆ ತೆಗೆಯುವಾಗ ಗುಳ್ಳೆ ಬರ್ತದೆ ನೋಡ್ಬೇಕು. ಕೆಲವೊಂದರಲ್ಲಿ ಗುಳ್ಳೆ ಬರ್ತದೆ, ಕೆಲವು ಸಣ್ಣ ಮಟ್ಟಿನಂದ್ರೆ ಅಲ್ಲಿಗೆ ಅದು ಕಡಿಮೆ ಆಗ್ತಾ ಹೋಗ್ತದೆ, ಆಮೇಲೆ ಯಥೋಕ್ತ ಔಷಧಿಗಳನ್ನು ಹಾಕುವಂತದ್ದು. ಹಾಗೆ ಈ ಒಂದು ಸೀರೆ ಇತ್ಯಾದಿಗಳಿಗೆ ಬೆಂಕಿ ಹಿಡಿಯಿತು ಅಂತ ಇಟ್ಕೊಳ್ಳೋ, ಆವಾಗ ಬಟ್ಟೆಯನ್ನು ಎಳಿಬಾರದು ನಾವು, ಅದು ಎಳು ತೆಗೆದ್ರೆ ಏನಾಗ್ತದೆ ಅಂದ್ರೆ ಚರ್ಮ ಸಮೇತ ಬರಬಹುದು, ಚರ್ಮ ಸುಲಿದು ಬರಬಹುದು. ಹಾಗ ಏನು ಮಾಡಬೇಕು, ನಾವು ಮೊದಲು ಅದನ್ನು ನಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತು, ಮತ್ತೆ ನಿಧಾನವಾಗಿ ಏನ್ ಹೇಳ್ತೇವೆ ಈ ನೀರನ್ನೆಲ್ಲ ಫುಲ್ ಶರೀರಕ್ಕೆ ಸಂಪೂರ್ಣ ಶರೀರಕ್ಕೆ ದಾರಿ ಎರೆದು ಆಮೇಲೆ ನಿಧಾನವಾಗಿ ಬಿಡಿಸುವಂತ ಕೆಲಸವನ್ನು ಮಾಡಬೇಕು. ಹಾಗೆ ಬೆಂಕಿ ಹಾರಾಡ್ತಾ ಉಂಟು ಅಂತ ಇಟ್ಕೊಳ್ಳುವ, ಮೈಯಲ್ಲೆಲ್ಲ ಉರಿತಾ ದಗೆರೆಗಳು ಜ್ವಾಲೆಗಳು ಎಲ್ಲ ಬರ್ತಾ ಇದ್ದು, ಆವಾಗ ಈ ಕಂಬಳಿಯನ್ನು ಸುತ್ತಬಹುದು, ಮೈಯ ಸುತ್ತಲು ಗೋಣಿಚೀಲ ಆಗಬಹುದು, ಗೋಣಿಚೀಲ ಕಂಬಳಿ ಇತ್ಯಾದಿ ದಪ್ಪದ ಒಂದು ಹೊದಿಕೆಗಳನ್ನ ಮಾಡಬಹುದು. ಬದಲಾಗಿ ಏನ್ ಹೇಳ್ತೇವೆ ನಾವು, ಅಲ್ಲಿ ಗಾಳಿಯನ್ನು ಹೆಚ್ಚು ಕೊಡಬಾರದು, ಗಾಳಿ ಬಾರದಂತೆ ಮಾಡಬೇಕು, ಗಾಳಿಯ ಸಂಪರ್ಕವನ್ನು ತಪ್ಪಿಸಬೇಕು. ಹಾಗೆ ಮರಳಿದ್ರೆ ಮರಳಿನಲ್ಲಿ ಉರುಳಿಸುವುದು ಸಹ ಉಂಟು, ಮರಳಿನಲ್ಲಿ ಹಾಗೆ ಭಸ್ಮ ಚಿಕಿತ್ಸೆ ಅಂತಲೂ ಉಂಟು, ಆಯುರ್ವೇದದಲ್ಲಿ ಸಹ ಇದನ್ನು ಹೇಳಿದ್ದಾರೆ, ಬೂದಿಯಲ್ಲಿ ಉರುಳಾಡಿಸುವುದು ಅಂತೇಳಿ ಚಿಕಿತ್ಸೆಗಳು. ಹಾಗೆ ಆಗ ಬೊಬ್ಬೆಗಳೆಲ್ಲ ಬಂದ್ರೆ ಅದನ್ನು ಒಡಿಲಿಕ್ಕೆ ಹೋಗಬಾರದು, ಅದು ಒಡೆದ್ರೆ ಅದು ಮತ್ತಷ್ಟು ತೊಂದರೆಗೊಳಗಾಗ್ತದೆ. ಅದನ್ನ ಹಾಗೆ ಮೇಲಿನಿಂದಲೇ ಲೇಪನ ಮಾಡಿ ಮುಂದೆ ಚಿಕಿತ್ಸೆ ಮಾಡ್ತಾ ಅದನ್ನು ಸರಿ ಮಾಡುವಂತಹದ್ದು ಹೆಚ್ಚಾಗಿ ನಿಯಮ ಆಗಿರ್ತದೆ. ಇನ್ನೊಂದು ಪ್ರಮುಖವಾದಂತಹ ಸಂದರ್ಭ ಹಾವು ಕಡಿತ, ಹಾವಿನ ಜೊತೆಗೆ ಬೇರೆ ವಿಷ ಜಂತುಗಳು ಕೂಡ ಸೇರ್ಕೊಳ್ತವೆ, ಇಂಥ ಸಂದರ್ಭಗಳಲ್ಲಿ ಈ ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಕೊಡಿಸಬೇಕು? ಹಾವು ಕಡಿತದಲ್ಲಿ ಹಾವಿನಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ, ವಿಷ ಜಂತುಗಳು ಇರ್ತವೆ, ವಿಷ ಜಂತುಗಳು ವಿಷ ಇಲ್ಲದೆ ರೋಗಗಳು ಇರುತ್ತೆ, ಅದು ಶಂಕಾ ವಿಷವಾಗಿರ್ತದೆ, ಅದು ವಿಷ ಇಲ್ಲದೆ ಇರುವಂತಹ ಹಾವು ಕಡಿದ್ರೆ ಎಷ್ಟೋ ಸಾರಿ ಈತನಿಗೆ ಮೂರ್ಛೆ ಬರಬಹುದು, ಆದ್ರೆ ಅದು ಆಕ್ಚುಲಿ ನಿಜವಾಗಿ ಏನು ಮಾಡದಿರಬಹುದು, ಹಾಗೆ ಸಹ ಇರ್ತದೆ. ಹಾಗೆ ಅಲ್ಲದೆ ಈ ವಿಷದ ಹಾವುಗಳಲ್ಲಿ ಸಹ ಆ ರಕ್ತ ವಿಷಗಳು ನರ ವಿಷಗಳು ಅಂತ ಇದೆ, ಒಂದು ನರ್ವ್ ಪಾಯ್ಸನ್, ಅದು ನರನಾಡಿಗಳನ್ನೇ ಏನು ಗಡಗೊಳಿಸುವ ಹಾಳು ಮಾಡಿ ಆತನಿಗೆ ಬೇರೆ ರೀತಿ ಉಪಟಳ ಕೊಟ್ರೆ ಈ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಕೊಡುವಂತವುಗಳು ಕೊಳಿಯುವಂತ ಕೆಲಸವನ್ನೇ ಮಾಡ್ತವೆ, ಅದು ಗ್ಯಾಂಗ್ರೀನ್ ಆಗ್ತದೆ, ಕೊಳಿತ ಕೊಳಿತ ಹೋಗ್ತದೆ, ಇದೆಲ್ಲ ಮುಂದೆ ಆಗುವಂತಹ ತೊಂದರೆಗಳು. ಹಾಗೆ ಈಗ ಒಂದು ಏನೊಂದು ಕಡೀತು ಅಂತ ಇಟ್ಕೊಳ್ಳೋಣ, ಕಡದ ಏನ್ ಮಾಡಬೇಕು, ಮೊದ್ಲು ಯಾವ್ದು ಕಡದದ್ದು ಅಂತ ಹೇಳುದನ್ನು ವಿಮರ್ಶೆ ಮಾಡಬೇಕು. ಸಾಧ್ಯ ಅದರಲ್ಲಿ ಸಿಕ್ಕಿದ್ರೆ ಅಥವಾ ಕಂಡ್ರೆ ಅದನ್ನ ಈಗ ಹಾವು ಆದ್ರೆ ಹಾವನ್ನು ಮೊದಲು ಸಂರಕ್ಷಿಸಿದ್ರೆ ಅಥವಾ ಪಡ್ಕೊಂಡ್ರೆ ಶ್ರೇಷ್ಠವಾದಂತಹ ಒಂದು ಪ್ರಥಮ ಚಿಕಿತ್ಸೆ ಅದು, ಮುಂದಿನ ಚಿಕಿತ್ಸಾ ದೃಷ್ಟಿಯಿಂದ. ಇವನಿಗೆ ಈ ಕಡಿತಕ್ಕೊಳಗಾದವನಿಗೆ ಆ ಗಾಯ ಇದೆಯಲ್ಲ, ಆ ಗಾಯದವನ್ನ ಪುನಃ ಬಂಧನ ಎಲ್ಲ ಮಾಡಬಾರದು, ಗಾಯದಿಂದ ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ಬಂಧನ ಮಾಡಬಹುದು, ಅಲ್ಲಿಗೆ ಆಗ ಕೂಡಲೇ ನಾವು ಪಟ್ಟಿ ಹಾಕಬಾರದು, ಸ್ವಲ್ಪ ರಕ್ತವನ್ನ ಹೊರಗೆ ಹೋಗಲಿಕ್ಕೆ ಬಿಡಬೇಕು, ಸ್ವಲ್ಪ ದೊಡ್ಡ ಗಾಯವನ್ನು ಸ್ವಲ್ಪ ದೊಡ್ಡ ಮಾಡಿದ್ರೂ ತೊಂದರೆ ಇಲ್ಲ. ಹಾಗೆಂತೇಳಿ ಕೆಲವರು ಈ ಬೆರಳು ಕಡಿಯೋದು ಕೈ ಕಡಿಯೋದೆಲ್ಲ ಮಾಡ್ತಾರೆ, ಅದು ಖಂಡಿತವಾಗಿ ಅಗತ್ಯ ಇಲ್ಲ. ಅಲ್ಲದೆ ಈ ಅರಿಶಿನ ಏನು ಟರ್ಮರಿಕ್ ಅಂತ ಅಂತ ಸಿಕ್ಕಿದ್ರೆ ಅದನ್ನು ನಾವು ಅದರ ಸುತ್ತಲೂ ಬಳಿಯುವಂತಹದ್ದಾಗ್ಲಿ, ಆಮೇಲೆ ಒಂದು ಪಟ್ಟಿಯನ್ನು ಹಾಕಬಹುದು. ಅಷ್ಟು ಮಾಡಿದ ನಂತರ ಈ ರಕ್ತ ಸೋರಿ ಹೋದ ಮೇಲೆ ತೆಳುವಾದ ಪಟ್ಟಿ, ಹೆಚ್ಚು ಬಂಧಿಸಿ ಕಟ್ಟುವುದು ಬೇಡ, ಮೇಲಿನಿಂದ ಕಟ್ಟಿ ಅದರ ಸ್ವಲ್ಪ 1-2 ಅಂಗುಲ ಮೇಲ್ಗಡೆಗೆ ಸ್ವಲ್ಪ ದೃಢವಾಗಿ ಕಟ್ಟಿ, ರಕ್ತದ ಇದಕ್ಕೆ ಟೂರ್ನಿಕೆ ಅಂತ ನಾವು ಕರಿತೇವೆ, ಹಾಗೆ ಕಟ್ಟಿ ಮಾಡುವಂತದ್ದು ಪ್ರಥಮ ಚಿಕಿತ್ಸೆ ಆಗಿರ್ತದೆ. ಇದು ಆ ಗಾಯಕ್ಕೆ ಸಂಬಂಧಪಟ್ಟ ಹಾಗೆ. ಗಾಯ ಅಲ್ಲದೆ ಇನ್ನೇನಾಗಿರ್ತದೆ ಅವನಿಗೆ, ಅವನಿಗೆ ಆವಾಗ ತಲೆ ಸುತ್ತು ಬರುವುದು, ಮೂರ್ಛೆ ಬರುವುದು ಇತ್ಯಾದಿಗಳಾಗಬಹುದು, ಇದನ್ನು ಸಹ ಗಮನದಲ್ಲಿ ಇರಿಸಬೇಕಾಗ್ತದೆ. ಅದು ಈಗ ಬೇರೆ ಎಲ್ಲ ಮೂರ್ಛೆ ಚಿಕಿತ್ಸೆಯಾಗಿ ಇಲ್ಲಿ ಸಹ ಅದನ್ನು ಸಹ ಮಾಡಬೇಕು. ಕಣ್ಣಿಗೆ ನೀರು ಸಿಂಪಡಿಸಬೇಕು, ಹಾಗೆ ಉಸಿರಾಟ ಸರಿಯಾಗಿದೆಯಾ ನೋಡಬೇಕು, ಗಾಳಿ ಆಡೋದಕ್ಕೆ ಅವಕಾಶ ಕೊಡಬೇಕು. ಇದಿಷ್ಟು ಸಾಮಾನ್ಯ. ಮುಖ್ಯವಾಗಿ ಧೈರ್ಯವನ್ನು ಹೇಳಬೇಕು, ಖಂಡಿತವಾಗಿ ಅವನಿಗೆ ಸ್ಮೃತಿ ಇದ್ರೆ ಧೈರ್ಯ ಹೇಳಬೇಕು. ಹಾಗೂ ಇನ್ನೊಂದದೇ ಮುಖ್ಯವಾಗಿ ಯಾವ ಹಾವು ಅಂತ ನೋಡೋದೇ ಬಹಳ ಮುಖ್ಯ. ಆಂಟಿ ಸ್ನೇಕ್ ವಿ ನಮ್ಮನ್ನ ಮುಂದೆ ಅಲ್ಲಿ ಕೊಡ್ಲಿಕ್ಕೆ ಆಸ್ಪತ್ರೆಯಲ್ಲಿ. ಈಗ ಇನ್ನೊಂದು ಪ್ರಮುಖವಾದಂತಹ ಸಂದರ್ಭ ವಿದ್ಯುತ್ ಆಘಾತ ಆಗುವಂತಹದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಇರಬಹುದು. ಇದನ್ನ ಯಾವ ರೀತಿ ನಿಭಾಯಿಸುವಂತದ್ದು ಪ್ರಥಮ ಚಿಕಿತ್ಸೆಯಲ್ಲಿ? ವಿದ್ಯುತ್ ಆಘಾತ ಇದ್ದಕ್ಕಿದ್ದಂತೆ ಆಗ್ಬಹುದು. ವಿದ್ಯುತ್ ಅಂದ್ರೆ ವಿದ್ಯುತ್ತಿಗೂ ಸಿಡಿಲಿಗೂ ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಹಾಗಾಗಿ ಹೈ ವೋಲ್ಟೇಜ್, ಹೌದು ಹೈ ವೋಲ್ಟೇಜ್ ಇದ್ದಕ್ಕಿದ್ದಾಗೆ ಶರೀರವಾದ ನರಗಳ ಮೇಲೆ ಒಂದು ಆಘಾತವನ್ನು ಕೊಟ್ಟು ಅವನ ಮೆದುಳನ್ನೇ ಅದು ಹಾಳುಗಡೆ ಆಗುತ್ತದೆ. ಹಾಗಾಗಿ ಮೊದಲು ನೋಡಬೇಕದ್ದೇನು, ವಿದ್ಯುತ್ ಯಾವುದೇ ವಿದ್ಯುತ್ಗೆ ಸಂಬಂಧಪಟ್ಟ ಆಘಾತಗಳಲ್ಲಿ ವಿದ್ಯುತ್ ಪ್ರವಾಹ ಇದೆಯಾ ನೋಡಬೇಕು. ಅದು ಪ್ರವಾಹದಲ್ಲಿ ಇದ್ರೆ ಆ ವ್ಯಕ್ತಿಯ ಮೇಲೆ ಅದು ಹರಿದಾಡ್ತಾ ಇರ್ತದೆ. ಆವಾಗ ನಾವು ನಮ್ಮ ಕ್ರಿಯೆಗಳನ್ನು ಮಾಡಲಿಕ್ಕೆ ಹೋಗಬಾರದು. ಅದಕ್ಕೆ ಮುಂಚಿತವಾಗಿ ನಾವು ಅದನ್ನು ವಿದ್ಯುತ್ ಕಡಿತ ಮಾಡಬೇಕು, ಫ್ಯೂಸ್ ತೆಗೆಯುವುದು ಮಾಡಬೇಕು. ಹಾಗೆಯೇ ಆ ವ್ಯಕ್ತಿಯ ಅಡಿಯಲ್ಲಿ ಅವನು ನೆಲಕ್ಕೆ ಸಂಪರ್ಕ ಇಲ್ಲದಾಗ ಮಾಡಿದ್ರೆ ಇನ್ನೂ ಉತ್ತಮ. ಮಣೆಯ ಅಥವಾ ಏನಾದರೂ ಈ ರಬ್ಬರ್ ಶೀಟ್ಗಳ ಇತ್ಯಾದಿ ಹೀನ ವಾಹಕಗಳನ್ನು ಅಲ್ಲಿ ಇಡಬೇಕು. ಅದು ನಾವು ಪ್ರಥಮತಃ ಮಾಡಬೇಕಾದ ಚಿಕಿತ್ಸೆ ಅಷ್ಟೇ. ಅದಾದ ಮೇಲೆ ಅವನ ಎಲ್ಲ ಏನು ಹೇಳ್ತೇವೆ ಅಂಗಾಂಗಗಳನ್ನು ಬೇರೆ ಬೇರೆ ಅವನ ವೈಟಲ್ ಪಾರ್ಟ್ಗಳನ್ನು ಪರೀಕ್ಷೆ ಮಾಡಬೇಕು. ಅವನ ಮೂರ್ಛೆ ಹೋಗಿದ್ದಾನ ಅಥವಾ ಏನು ಹೃದಯಕ್ಕೆ ಏನಾದ್ರು ತೊಂದರೆ ಆಗಿದೆಯಾ. ಹೃದಯ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸ್ಗಳು ಹೆಚ್ಚು ಇದರಲ್ಲಿ, ವಿದ್ಯುದಾಘಾತಗಳಲ್ಲಿ ಹೃದಯ ಸ್ತಂಭನ. ಈ ಇದಕ್ಕೆ ಸಂಬಂಧಪಟ್ಟ ಪ್ರಾಥಮಿಕ ಚಿಕಿತ್ಸೆಗಳನ್ನು ಮಾಡುವಂಥದ್ದು. ಇದಿಷ್ಟನ್ನು ನಾವು ವಿದ್ಯುತ್ತಾಘಾತದಲ್ಲಿ ಮಾಡಬೇಕು. ಮೊದಲ ಒಂದೇ ವಿಷಯ ಇರೋದು, ವಿದ್ಯುತ್ತಾಘಾತದಲ್ಲಿ ಒಂದು ಆಘಾತಕ್ಕೆ ವಿದ್ಯುತ್ತಿನ ಪ್ರವಾಹ ಇಲ್ಲದಂತೆ ಮಾಡುವಂಥದ್ದು ಸಂಪರ್ಕ. ಇನ್ನೊಂದು ಆ ವಿದ್ಯುತ್ತಾಘಾತದಲ್ಲಿ ಕೆಲವು ಸಾರಿ ಎಕ್ಸಿಟ್ ಎಂಟ್ರಿಗಳು ಇರ್ತವೆ. ಆ ಯಾವ ಭಾಗ ಒಂದು ಬೆರಳಲ್ಲಿ ಮುಟ್ಟಿದೆ ಅಂತ ಇಟ್ಕೊಳ್ಳಿ, ಆ ಬೆರಳಲ್ಲಿ ಒಂದು ಸಣ್ಣ ಗಾಯ ಆಗುವಂಥ ಸಾಧ್ಯತೆಗಳು ಇರ್ತದೆ. ಆವಾಗ ಆ ಗಾಯವನ್ನೊಮ್ಮೆ ಪರಿಶೀಲಿಸಿ ಅಲ್ಲಿಗೆ ನಾವು ಪ್ರಾಥಮಿಕ ಸೋಂಕು ನಿವಾರಕಗಳನ್ನು ಹಾಕಬಹುದು. ಏನಾದರೂ ಮುಲಾಮುಗಳು ಕಿಟ್ಟಲ್ಲಿರುವಂತಹದ್ದು ಕೆಲವು ಇರ್ತದೆ, ಅವುಗಳನ್ನು ಹಚ್ಚಬಹುದು. ಈ ಮುಖ್ಯವಾಗಿ ಸುಟ್ಟಗಾಯದ ಚಿಕಿತ್ಸೆ ಪುನಃ ಇಲ್ಲಿ ಸಹ ಆ ಚಿಕಿತ್ಸೆಯ ದೃಷ್ಟಿಯಿಂದ ಬರುವ ಸುಟ್ಟಗಾಯದ ಚಿಕಿತ್ಸೆ, ಬಹುಶಃ ಸಿಡಿಲಿನ ಆಘಾತಕ್ಕೂ ಕೂಡ ಇದೆ. ಹೌದು, ಸಿಡಿಲಿನ ಆಘಾತಕ್ಕೂ ಇದೇ ರೀತಿಯ ಒಂದು ಚಿಕಿತ್ಸೆಗಳು. ನಾವು ಸುಟ್ಟ ಇನ್ನೊಂದು ವಿಚಾರ, ಈಗ ವಿದ್ಯುತ್ ಆಘಾತ ಆಗುವಂತಹ ಸಂದರ್ಭದಲ್ಲಿ ಅವರು ವಿದ್ಯುತ್ತಿನ ಸಂಪರ್ಕದಲ್ಲಿ ಇದ್ರೆ ಅದನ್ನು ಬಿಡಿಸುವುದು ಹೇಗೆ ಅಂತ, ಉಳಿದವರು ಏನ್ ಮಾಡಬೇಕು? ಅವರ ಸಂಪರ್ಕವನ್ನು ಬಿಡಿಸಲಿಕ್ಕೆ ಆ ವಿದ್ಯುತ್ ಲೈನ್ ಎಲ್ಲಿ ಅದರ ಮೂಲ ಇದೆ, ಸ್ವಿಚ್ ಅಥವಾ ಏನು ಪ್ರಧಾನ ಸ್ವಿಚ್ಚನ್ನೇ ಆಫ್ ಮಾಡೋದು, ಅವನನ್ನು ಮುಟ್ಟಿ ಮಾಡಬಾರದು. ಒಂದು ವೇಳೆ ಅವನನ್ನು ಹಾಗೆ ತೆಗಿಬೇಕಾದ ಸಂದರ್ಭ ಬಂದಾಗ ನಮ್ಗೆ ಆ ವಿದ್ಯುತ್ ಸೈಮಲ್ಟೇನಿಯಸ್ ಒಟ್ಟೊಟ್ಟಿಗೆ ಮಾಡಬೇಕಾಗಿದ್ರೆ ಇವನು ಹೀನ ವಾಹಕಗಳನ್ನು ಬಳಸಬೇಕು. ಕೈಗೊಂದು ಗ್ಲೌಸು ಮತ್ತು ಇವನು ಪ್ಲಾಸ್ಟಿಕ್ ಮರದ ತುಂಡಿನ ಮೇಲೆ ನಿಂತುಕೊಂಡು ಅವನನ್ನು ಹೇಳಿದ್ರೆ ತೊಂದರೆ ಆಗುವುದಿಲ್ಲ. ಆದರೆ ಒಂದು ಮಾತ್ರ ಮರಿಬಾರದು, ಇದು ಮೈನ್ ಸ್ವಿಚ್ ಅನ್ನೇ ಆಫ್ ಮಾಡಬೇಕು ಅಥವಾ ಕಡಿತಗೊಳಿಸಬೇಕು. ಸರಿ, ಈಗ ವಿಷ ಆಕಸ್ಮಿಕವಾಗಿ ಒಂದು ಸೇವನೆ ಅಥವಾ ಉದ್ದೇಶಪೂರ್ವಕವಾಗಿ ಸೇವನೆ ಆದಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಏನು? ವಿಷ ಸೇವನೆಯಲ್ಲಿ ಅವು ಸೇವಿಸಿದ ವಿಷ ಯಾವುದು ಅಂತ ಹುಡುಕಲಿಕ್ಕೆ ಅವಕಾಶ ಇದ್ರೆ ಅತ್ಯಂತ ಸೂಕ್ತ. ಅಲ್ಲಿ ಆವಾಗ ಅದರ ಆಂಟಿಡೋಟ್ಸ್ ಅಂತ ನಾವೇನು ಕರಿತೇವೆ, ಮುಂದಕ್ಕೆ ಅದಕ್ಕೆ ವಿರೋಧವಾದಂತಹ ಪ್ರತಿರೋಧ ಔಷಧಿಗಳನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ಅದು ಗೊತ್ತಾಯ್ತು ಅಂತ ಹೇಳಿದ್ರೆ, ಗೊತ್ತಾಗಲಿಲ್ಲ ಅಂದ್ರೆ ಅದು ವಿಷ ಅವನ ಏನು ಸೇವಿಸಿದ ವಿಷ ಹೊಟ್ಟೆಗೆ ಹೋಗಿದೆಯಾ ಅಥವಾ ತುಂಬಾ ಹೊತ್ತಾಯ್ತಾ, ಇದನ್ನು ನೋಡ್ಬೇಕು. ಅದು ಹೆಚ್ಚಾಗಿ ಆ ವಿಷದ ಏನ್ ಹೇಳ್ತೇವೆ ತೀಕ್ಷ್ಣತೆಯನ್ನು ಹೊಂದಿಕೊಂಡಿರ್ತದೆ. ತೀಕ್ಷ್ಣ ವಿಷ ಆದ್ರೆ ಕೂಡಲೇ ಅವನಿಗೆ ಸ್ಮೃತಿ ತಪ್ಪಬಹುದು. ಸ್ವಲ್ಪ ಅಷ್ಟು ತೀಕ್ಷ್ಣ ಆರ್ಲದ ವಿಷ ಆದ್ರೆ ನಿಧಾನವಾಗಿ ಮಾಡಬಹುದು. ಆಗ ಏನ್ ಮಾಡಬೇಕು, ಆ ವಿಷದ ಬಾಟ್ಲಿಯನ್ನು ಸಂರಕ್ಷಿಸಿ ಇಡಬೇಕು. ಅದನ್ನು ಮುಂದೆ ನಾವು ವೈದ್ಯಕೀಯ ಇದಕ್ಕೆ ಏನ್ ಹೇಳ್ತೇವೆ ಮೆಡಿಕೋ ಲ್ಯಾಬೊರೇಟರಿ ಪರೀಕ್ಷೆಗೆ ಕಳಿಸಬೇಕಾಗ್ತದೆ. ನಿಖರವಾಗಿ ನಿಮ್ಗೆ ಯಾವುದು ಅಂತ ಗೊತ್ತಾದ್ರೆ ಆವಾಗ ವಾಂತಿ ಮಾಡಿಸಬೇಕು. ಮುಖ್ಯವಾಗಿ ನಾವೀಗ ಈ ಪ್ರಥಮ ಚಿಕಿತ್ಸೆಗಳು ಕುಂಬಳಕಾಯಿ ರಸವನ್ನು ಕುಡಿಸಿದ್ರೆ ವಾಂತಿ ಆಗ್ತದೆ. ಉಪ್ಪು ನೀರು ಕೂಡ ಆಗ್ತದೆ. ಉಪ್ಪು ನೀರು, ಕುಂಬಳಕಾಯಿ ರಸ, ಕಬ್ಬಿನ ಹಾಲು ವಾಂತಿ ಮಾಡಬೇಕು. ಆದರೂ ಆವಾಗಲೂ ಸಹ ಈ ವೈಟಲ್ ಆರ್ಗನ್ಗಳ ಪರಿಸ್ಥಿತಿ ನೋಡಬೇಕಾಗ್ತದೆ, ಅವನು ಮೂರ್ಛೆಯಲ್ಲಿದ್ದಾನ ಅಥವಾ ಇಲ್ಲ. ಇದ್ರೆ ವಾಂತಿ ಮಾಡಿಸೋದು ಒಂದು ಚಿಕಿತ್ಸೆ. ಸ್ವಲ್ಪ ಹೆಚ್ಚು ಸಮಯಾವಕಾಶ ತೆಕ್ಕೊಂಡು ಅದು ಅಷ್ಟು ತೀಕ್ಷ್ಣವಾದ ವಿಷಯ ಅಲ್ಲ ಅಂದ್ರೆ ಬೇದಿ ಮಾಡಿಸುವಂಥದ್ದು. ಬೇದಿಗೆ ಸಂಬಂಧಪಟ್ಟಂತಹದ್ದು ಏನಾದರೂ ನಮ್ಮಲ್ಲಿರುವ ಇವುಗಳನ್ನು ಬಾಳೆಹಣ್ಣು ತಿನ್ಸಬಹುದು ಅಂತ, ಕೆಲವು ವಿಷಯಗಳಲ್ಲಿ ಬಾಳೆಹಣ್ಣು ಇತ್ಯಾದಿಗಳನ್ನು ತಿನ್ಸಬಹುದು ನಾವು ಹೀಗೆ. ಈಗ ಇನ್ನೊಂದು ವಿಚಾರ, ಈ ನೀರಿನಲ್ಲಿ ಮುಳುಗಡೆ ಆಗುವಂತಹದ್ದು, ಇದು ಕೂಡ ಹಾಗೆ ಆಕಸ್ಮಿಕವಾಗಿ ಆಗುವಂತಹದ್ದು. ಮುಳುಗಿದಂತಹ ವ್ಯಕ್ತಿಯನ್ನ ಹೊರಗೆ ತಂದ ಮೇಲೆ ಏನ್ ಮಾಡಬೇಕು ಅಂತ? ಈಗ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ಹೊರಗೆ ತಂದಾಗ ಮೊದಲು ನೋಡಬೇಕದ್ದು ಅವನ ಉಸಿರಾಟ ಹೇಗಿದೆ, ಹೊಟ್ಟೆ ಉಬ್ಬರಿಸಿಕೊಂಡಿದೆಯಾ, ಎದೆ ಬಡಿತವನ್ನು ನೋಡ್ಬೇಕು, ಎದೆಯ ಚಲನೆಯನ್ನು ನೋಡ್ಬೇಕು. ಎದೆ ಚಲನೆಯನ್ನು ನೋಡಿ ಉಸಿರಾಡ್ತಾ ಇದ್ದಾನೆ ಆದ್ರೆ ಏನು ಹೇಳ್ತಾರೆ, ಹೊಟ್ಟೆ ಉಬ್ಬರಿಸಿದೆ ಹೀಗೇನಾದ್ರೆ ಹೆಚ್ಚಾಗಿ ನೀರು ಹೊಟ್ಟೆಗೆ ನುಂಗುದು, ನೀರು ನುಂಗಿ ಜಠರದಲ್ಲಿ ಶೇಖರಣೆ ಆಗುವುದೇ ಜಾಸ್ತಿ. ಹಾಗೆ ಆದಾಗ ಏನ್ ಮಾಡ್ಬೇಕು, ಆ ನೀರನ್ನು ನಾವು ಹೊರಗೆ ತೆಗೆಯುವಂತಹ ಒಂದು ಕೆಲಸ ಮಾಡಬೇಕು. ಹೊರಗೆ ತೆಗೆಯುವುದು ಹೇಗೆ, ಅವನು ವಾಂತಿ ಮಾಡಿಸ್ಬೇಕು. ಹಾಗಾದ್ರೆ ವಾಂತಿ ಅಂದ್ರೆ ಏನು, ಈ ಏನನ್ನಾದ್ರೂ ಕೊಟ್ಟು ವಾಂತಿ ಮಾಡಿಸುವುದಲ್ಲ. ಇಲ್ಲಿ ನಾವು ಹೊಟ್ಟೆಯನ್ನ ಉದರವನ್ನ ಒತ್ತಡ ಹೇರಿ ಹೇರಿ ವಾಂತಿ ಮಾಡಿಸಬೇಕು. ಅವನನ್ನು ಏನು ಒಂದು ಸೈಡ್ಗೆ ಲ್ಯಾಟ್ರಲ್, ವಿಶೇಷವಾಗಿ ಲ್ಯಾಟ್ರಲ್ ಸೈಡ್ಗೆ ಮಲಗಿಸಲಾಗ್ತದೆ, ಕೌಚ್ ಮಲಗಿಸಲಾಗ್ತದೆ, ಅಡಿಯಲ್ಲಿ ಹೊಟ್ಟೆಯಿಂದಲೇ ಸ್ವಲ್ಪ ಮೇಲಕ್ಕೊಂದು ದಿಂಬನ್ನು ಇಟ್ಟು ಹೊಟ್ಟೆಗೆ ಒತ್ತಡವನ್ನು ಕೊಟ್ಟು ಅವನ ಏನ್ ಹೇಳ್ತಾರೆ ಓರಲ್ ಮಲಗಿಸಿ ವಾಂತಿ ಮಾಡಿಸ್ಬೇಕು. ಹಾಗೆ ಎಲ್ಲಿಯಾದ್ರೂ ಉಸಿರಾಟ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಕೃತಕ ಉಸಿರಾಟ ಮಾಡಬೇಕಾಗ್ತದೆ. ಅದರಲ್ಲಿ ಆ ಉಸಿರಾಟದ ಬ್ಯಾಗ್ ಇದ್ರೆ ಅದರ ಮೂಲಕ ಪ್ರಯತ್ನ ಮಾಡಬಹುದು ಮೊದಲು. ಅದು ಅಲ್ಲದಿದ್ರೆ ಮತ್ತೆ ನಾವು ಬಾಯಿಗೆ ಗಾಳಿಯನ್ನ ಊದಿ ಕೃತಕ ಉಸಿರಾಟವನ್ನು ಮಾಡಬೇಕು. ಹಾಗೆ ಸ್ತಬ್ಧತೆ ಜಾಸ್ತಿ ಇದ್ರೆ ಸ್ವಲ್ಪ ತಾಡನಗಳನ್ನು ಮಾಡಬಹುದು ಎದೆಯಲ್ಲಿ ಮತ್ತು ಮೈಯಲ್ಲಿ, ಮತ್ತು ಕೈಕಾಲೆಲ್ಲ ತಣ್ಣಗಾಗಿರ್ತದೆ ಹೆಚ್ಚಾಗಿ ನೀರಿನ ಡ್ರೌನಿಂಗ್ ನಲ್ಲಿ. ಅದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಅದೇ ಅಂಗಾಲನ್ನು ಒರೆಸುವುದು. ಹಾಗೆ ಬಿಸಿ ನೀರಿನ ಪಟ್ಟಿ ಬಿಸಿ ಮತ್ತು ತಣ್ಣಗಿನ ಪಟ್ಟಿಯನ್ನು ಆಲ್ಟರ್ನೇಟ್ ಮಾಡೋದು. ಹೀಗೆ ಈ ರೀತಿಯ ಚಿಕಿತ್ಸೆಗಳು ಸಹ ಮಾಡಬಹುದು. ಆಮೇಲೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭಗಳು ಇರುತ್ತವೆ. ಈಗ ಹೃದಯ ಸ್ತಂಭನ ಸಂದರ್ಭದಲ್ಲಿ, ಹೃದಯ ಸ್ತಂಭದಲ್ಲಿ ಸಹ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ. ನಾನೀಗ ಹೇಳಿದ ಹಾಗೆ ಈಗ ನೀರಲ್ಲಿ ಮುಳುಗಿದ್ರೆ ಏನಾಗ್ತದೆ ಹಾಗೇ ಆಗ್ತದೆ. ಮೊದಲು ನೋಡಬೇಕಾದ್ದು ಅವನಿಗೆ ಆ ನೋವಿನ ಮಟ್ಟ ಹೇಗಿದೆ ಅಂತ ಹೇಳಿ. ತೀವ್ರವಾದ ಎದೆ ನೋವಿದೆಯಾ, ಎಡದ ಬದಿಯಲ್ಲೇ ಇದೆಯಾ. ಈಗ ಎಷ್ಟೋ ಸಂದರ್ಭದಲ್ಲಿ ಈ ಬೇರೆ ಅಸಿಡಿಟಿಗಳು, ಅಮ್ಲಪಿತ್ತ ಇತ್ಯಾದಿಗಳಿಂದಲೂ ಸಹ ಈ ಎದೆನೋವು ಬರ್ತದೆ. ಆವಾಗ ನಾವು ಹೃದಯ ಸಂಬಂಧ ಅಂತ ಕರೆಯಿಸಬಾರದು. ಹೃದಯ ಸಂಬಂಧ ಆದಾಗ ಹೆಚ್ಚಾಗಿ ಏನಾಗ್ತದೆ, ಅವನಿಗೆ ಒಂದು ಆ ಪರಿವೆ ಇಲ್ಲದಂತಹ ಸಂದರ್ಭ ಬರ್ತದೆ, ತುಂಬಾ ತಲೆ ಸುತ್ತು ಬರ್ತದೆ, ಮತ್ತು ಏನಿರ್ತವೆ ಅದಕ್ಕೆ ಒಂದು ಮಾತನಾಡಲಿಕ್ಕೆ ಆಗದ ಪರಿಸ್ಥಿತಿ ಬರ್ತದೆ, ಮತ್ತು ವಿಶೇಷವಾಗಿ ಎಡದ ಭಾಗದಲ್ಲಿ ಒಳಗಿನಿಂದ ನೋವು ಇರುತ್ತದೆ. ಒತ್ತಿದಾಗ ಆಗುವ ನೋವಲ್ಲ, ಒಳಗಿನಿಂದ ನೋವು, ಚುಚ್ಚಿದ ಹಾಗೆ ಆಗುವ ನೋವು. ಕೈಯಲ್ಲಿ ಕೂಡ ನೋವು ಬರ್ಬೋದು, ಭುಜದಲ್ಲಿ, ಭುಜದಲ್ಲಿ ಅದು ಅದೇ ಹೆಚ್ಚಾಗಿ ಎಡದ ಬದಿಯ ಭುಜದಲ್ಲಿ ಆ ನೋವು ಹರಿದಾಡ್ತದೆ. ರೇಡಿಯೇಟಿಂಗ್ ಪೇನ್ ಅಂತ ಕರಿತೇವೆ. ಹೆಚ್ಚಾಗಿ ಆ ರೀತಿ ಇದ್ದಾಗ ಇಸಿಜಿ ಇತ್ಯಾದಿಗಳನ್ನು ಮಾಡುವಂತದ್ದು ಹೇಗಿದೆ ಅಲ್ಲ, ಮೊದಲು ಅವನಿಗೆ ಆ ಸ್ಮೃತಿ ತಪ್ಪಿದಂತಹ ಸಂದರ್ಭ ಇದ್ರೆ ಉಸಿರಾಟಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಉಸಿರಾಟದ ಜೊತೆಗೆ ಈಗ ಹೇಳಿದೆ ಕೃತಕ ಉಸಿರಾಟ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಹೊಟ್ಟೆ ಇತ್ಯಾದಿಗಳನ್ನ ಅಮುಖಿ ಉಸಿರಾಟ ಮಾಡಬಹುದು. ಹಾಗೆ ಎದೆ ಭಾಗದಲ್ಲಿ ಮೃದುವಾಗಿ ಸ್ವಲ್ಪ ಜೋರಿನಲ್ಲಿ ಒತ್ತಬೇಕು, ತಾಡನ ಮಾಡಬೇಕು. ಹೃದಯ ನಿಧಾನಗತಿಯಿಂದ ಇದೆ ಅಂದ್ರೆ ಅದನ್ನು ವೇಗವನ್ನು ವರ್ಧಿಸ್ಲಿಕ್ಕೋಸ್ಕರ ಅದಕ್ಕೆ ಜೊತೆಗೆ ನಾಡಿ ಉಂಟ ನೋಡ್ಕೊಳ್ಬೇಕು, ಪಲ್ಸ್ ಹೇಗಿದೆ ಹೀಗೆ. ಹಾಗೆ ಮಾಡಿ ಎದೆಗೆ ಗುದ್ದುವಂಥದ್ದು ಅಂತ ನಾವು ಕರಿತೇವೆ, ಹಾಗೆ ಗುದ್ದುವಂಥದ್ದು ಮಾಡುವಂತ ಇಷ್ಟು ಒಂದು ಮಾಡಿ ಆಗುವಾಗ ಅವನಿಗೆ ಮುಖಕ್ಕೆ ಒಂದು ನೀರನ್ನು ಚಿಮುಕಿಸು, ಈ ರೀತಿ ಮಾಡುವಾಗ ಅವನು ಮಾತನಾಡಲಿಕ್ಕೆ ಶಕ್ತನಾದ್ರೆ ಅಥವಾ ತನ್ನ ವಿಷಯವನ್ನು ಹೇಳಲಿಕ್ಕೆ ಶಕ್ತನಾದ್ರೆ ನಮಗೆ ಗೊತ್ತಾಗ್ತದೆ ಪರಿಸ್ಥಿತಿ ಹೇಗಿದೆ, ಕೆಳಮುಖವಾಗ್ತದೆ, ಆಸ್ಪತ್ರೆ ಕೊಂಡೋದ್ರೆ ಪ್ರಯೋಜನ ಆಗಬಹುದು ಅಂತ ಹೇಳಿ ಅಂತೂ ಅನಂತರ ಆಸ್ಪತ್ರೆಗೆ ರವಾನಿಸುವಂತ ಕೆಲಸ ಮಾಡಬೇಕಾಗ್ತದೆ. ಇನ್ನೊಂದು ವಿಷಯ, ಈ ಸ್ಮೃತಿ ತಪ್ಪುವಂತಹದ್ದು ಅಥವಾ ಮೂರ್ಛೆ ಹೋಗುವಂತಹದ್ದು, ಈ ಸಂದರ್ಭದಲ್ಲಿ ಏನ್ ಮಾಡಬಹುದು? ಹೆಚ್ಚಾಗಿ ಈ ಮೂರ್ಛೆಗಳಲ್ಲಿ ಬೇರೆ ಬೇರೆ ವಿಧ ಇರ್ತದೆ. ಒಂದು ಹಲವಾರು ಕಾಯಿಲೆಗಳಿಗೆ ಸಂಬಂಧಪಟ್ಟ ಮೂರ್ಛೆ ಇರ್ತದೆ, ಇನ್ನೊಂದು ಕಾಯಿಲೆ ಇಲ್ಲದೆ ಬರೋ ಮೂರ್ಛೆ. ಉದಾಹರಣೆಗೆ ನಾವು ಅತಿಯಾದಂತ ಒಂದು ಜ್ವರ ಬಂದಾಗ, ಅತಿ ಜ್ವರ ಬಂದ್ರೆ ಇದೆಲ್ಲ ಏನು ಫೆಟೀಗ್, ಶ್ರಮವಿಲ್ಲದೆ ಆಗುವ ಶಕ್ತಿಹೀನತೆ ಇತ್ಯಾದಿಗಳಾಗ್ತವೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಏನು ಆಹಾರ ತಗೊಳ್ಳಿಲ್ಲ, ಇದ್ದಕ್ಕಿದ್ದಾಗ ಧ್ವಜವಂದನೆಗೆ ನಿಂತಿದ್ದಾನೆ. ಆಗಸ್ಟ್ ಹದಿನೈದು ಮಕ್ಕಳು ನಾವು ನೋಡ್ತೇವಲ್ಲ, ದಪ್ಪ ಬೀಳ್ತಾರೆ, ಏನೂ ಆಗಿರುವುದಿಲ್ಲ ಆಕ್ಚುಲಿ ಅಲ್ಲಿ ನಿಧಾನ. ಹಾಗೆ ಹಾಗೆ ಆಗುವುದು ಸಹ ಮೂರ್ಛೆಗಳು, ಅದಕ್ಕೆ ಸಿನ್ಕೋಪ್ ಅಂತ ಕರಿತೇವೆ. ಈ ಸಿನ್ಕೋಪ್ಗಳು ಹೆಚ್ಚಾಗಿ ಶರೀರಕ್ಕೆ ಪೋಷಕಾಂಶಗಳು ಹೆಚ್ಚು ಕಡಿಮೆ ಆದಾಗ, ಪೋಷಕಾಂಶಗಳ ಕೊರತೆ ಆದಾಗ ಬರ್ತದೆ. ಹಾಗಾದ್ರೆ ಏನು ಮಾಡಬೇಕು, ಕೂಡಲೇ ನೀವು ಅವನಿಗೆ ಕುಡಿಲಿಕ್ಕೆ ಕೊಡಬೇಕು ಒಂದು ಲಿಂಬೆ ಸರ್ಬತ್ತ, ಸಾಧ್ಯ ಆದರೆ ಲೆಮನ್ ಸಾಲ್ಟ್ ಶುಗರ್ ಮಿಕ್ಸ್ಡ್ ಎಲೆಕ್ಟ್ರೋಲೈಟ್ ಅನ್ನು ಇಮ್ಮಿಡಿಯೇಟ್ ಕೊಡಬಹುದು. ಹಾಗೆ ಆ ಮೂರ್ಛೆಯಿಂದ ಮೇಲೆ ಬರೆಸಲಿಕ್ಕೋಸ್ಕರ ಇದನ್ನು ಒಂದು ಒಂದು ಕಡೆಯಿಂದ ಮಾಡ್ತಾ ಮುಖಕ್ಕೆ ನೀರು ಸಿಂಪಡಿಸುವಂತಹ ಕೆಲಸ ಮಾಡಬೇಕು. ನೀರು ಸಿಂಪಡಿಸುವ ಜೊತೆಗೆ ಇದು ಏನ್ ಮಾಡ್ಬೇಕು ಅಂದ್ರೆ ನಾವು ಈ ಕರ್ಪೂರ ಸಹ ಆಗ್ತದೆ, ಪಚ್ಚೆ ಕರ್ಪೂರ ಅಂತ ಹೇಳ್ತೇವೆ, ಅದು ಸಹ ಆಗ್ತದೆ. ಅಥವಾ ಆರತಿ ಕರ್ಪೂರ ಇದ್ರೆ ಅರ್ಜೆಂಟಿಗಾದ್ರೆ ಅದನ್ನು ಮತ್ತು ಲಿಂಬೆಯನ್ನು ಇದು ಒಟ್ಟು ಮಾಡಿ ಮೂಸಿದ್ರೆ ಸಾಕಷ್ಟೇ, ಒಂಥರ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡ್ತದೆ. ಹೀಗೆ ಮಾಡಿ ಮತ್ತೆ ಅದೇ ಅಷ್ಟೇ, ಅವನಿಗೆ ಪೋಷಕ ದ್ರವ ಆಹಾರಗಳನ್ನು ಕೊಡುವಂತದ್ದು ಆಗಿರ್ತದೆ. ಬಹುಶಃ ತಲೆಯನ್ನ ಕೆಳಗಡೆ ಮಾಡಿ ಕಾಲಿಂದ ಅದೊಂದಿದೆ. ಯಾವಾಗಲೂ ಈ ರೀತಿಯ ಪೇಷಂಟ್ಗಳನ್ನ ಕೂಡಲೇ ಮಲಗಿಸಬೇಕು, ಇಮ್ಮಿಡಿಯೇಟ್ ಆಗಿ ಮಾಡಬೇಕಾದ ಕೆಲಸವೇ ಮಲಗಿಸಬೇಕಾದಂದು ಮುಖ್ಯವಾಗಿ ಮಾಡಬೇಕಾದ. ಹೆಚ್ಚಿನವರು ಏನ್ ಮಾಡ್ತಾರೆ ಅಂದ್ರೆ ಯಾರಿಗೋ ತಲೆ ಕೂತ್ಕೊಳಿಸ್ತಾರೆ ಕುರ್ಚಿ ಅಲ್ಲ, ಕೂಡಲೇ ಮಲಗಿಸಬೇಕು. ಸಹ ಅದು ತಲೆ ಕೆಳಗೆ ಫುಟ್ ಅಂಡ್ ರೈಸ್ ಅಂತ ಕರಿತೇವೆ, ಕಾಲು ಮೇಲೆ ಮಾಡಿ ಒಂದು ದಿಂಬನ್ನ ಇಟ್ಟು ಮಲಗಿಸಿದ್ರೆ 5 ನಿಮಿಷದಲ್ಲಿ ಸರಿ ಆಗ್ತಾರೆ ಅವರು. ಆಮೇಲೆ ಈಗ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಅಂತಲೇ ಇದೆ, ಈ ಸಂದರ್ಭದಲ್ಲಿ ಏನು ಮಾಡಬಹುದು? ಈ ಅಪಸ್ಮಾರದಲ್ಲಿ ಹಾಗೆ ಕಬ್ಬಿಣ ಕೊಡೋದು, ಬಿಗದ ಕೈ ಕೊಡೋದು ಇತ್ಯಾದಿಗಳನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಪಸ್ಮಾರದಲ್ಲಿ ಅಲ್ಲಿ ಸ್ಮೃತಿಗೆ ಸಂಬಂಧಪಟ್ಟಂತ ತೊಂದರೆ ಆಗಿರ್ತದೆ ಇದು. ಅವನಿಗೆ ಬಾಯಿಯಲ್ಲಿ ಜೊಲ್ಲು ಬರ್ತದೆ, ಹೆಚ್ಚಾಗಿ ಜೊಲ್ಲು ಬರ್ತದೆ, ಮತ್ತು ಒಂದು ಕಡೆಗೆ ವಾಲಿರ್ತದೆ. ಆಗ ಏನ್ ಮಾಡ್ಬೇಕು, ಅವನನ್ನ ಒಂದು ಸೈಡ್ಗೆ ಬಲ ಬದಿಯ ಎಡದ ಸೈಡ್ಗೆ ಮಲಗಿಸಿ, ಬಲ ಬದಿಗೆ ಮಲಗಿಸಿ ಆ ಜೊಲ್ಲು ರಸವು ನಿಧಾನವಾಗಿ ಹೊರಗೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಆಮೇಲೆ ನಾನು ಅದನ್ನ ಹೊರಗಿನಿಂದ ತೊಳೆಯುವಂತ ಕೆಲಸವನ್ನು ಮಾಡಬಹುದು. ಬದಲಾಗಿ ಅವನಿಗೆ ಆವಾಗ ಇವನಿಗೆ ಆ ಕುಡಿಲಿಕ್ಕೆ ಎಲ್ಲ ಕೊಡ್ಲಿಕ್ಕೆ ಕೊಡಬಾರ್ದು ನಾವು. ಏನಾರ ಸೇವನೆಗೆ ದ್ರವಗಳನ್ನು ಕೊಡೋದು ಇತ್ಯಾದಿಗಳನ್ನು ಮಾಡುವಂತದ್ದಿಲ್ಲ. ಮುಖಕ್ಕೆ ನೀರು ಚಿಮುಕಿಸಬಹುದು, ತಣ್ಣೀರನ್ನು ಮುಖಕ್ಕೆ ಬಲವಾಗಿ ಚಿಮುಕಿಸಿದಾಗ ಅಲ್ಲಿ ಕಣ್ಣಿನ ನರಗಳ ಮೂಲಕ ಸ್ಟಿಮ್ಯುಲೇಷನ್ ಹೋಗ್ತದೆ. ಅಮೋನಿಯಾ ಮತ್ತು ಇದರ ಮೂಸುವಂತ ಕೆಲಸ ಇಲ್ಲಿ ಸಹ ಪ್ರಯೋಜನಕ್ಕೆ ಬರ್ತದೆ. ಇದು ಬಹಳ ಉತ್ತಮವಾದಂತಹ ಒಂದು ಪ್ರಥಮ ಚಿಕಿತ್ಸೆ. ಆಮೇಲೆ ಈಗ ಸಾಮಾನ್ಯವಾದಂತಹ ಒಂದು ಸಂದರ್ಭಗಳು, ಇದು ಗಂಭೀರವಾದಂತಹ ಸಂದರ್ಭ ಅಲ್ಲ, ಆದರೂ ಕೂಡ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಬರುವಂತಹ ಸಾಮಾನ್ಯ ಸಂದರ್ಭಗಳಲ್ಲಿ ಏನೇನು ಮಾಡಬೇಕಾಗ್ತದೆ? ಹೌದು, ಸಾಮಾನ್ಯ ತುಂಬಾ ಇದೆ, ಹಲವಾರು ಸಾಮಾನ್ಯ ಸಂದರ್ಭಗಳಿದೆ. ಒಂದು ಒಂದು ಗಾಯ ಆಯ್ತು ಅಂತ ಇಟ್ಕೊಳ್ಳಿ, ಗಾಯ ಆದಾಗ ಏನಾಗ್ತದೆ, ರಕ್ತಸ್ರಾವ ಇದೆ, ಮೊದಲು ನೋಡ್ಬೇಕಾದೇನು ಅಲ್ಲಿ ರಕ್ತ ಜಿನುಗುಡ್ತಾ ಇದೆ ಅಂತೇಳಿ. ಹಾಗೆ ಜಿನುಗುಡ್ತಾ ಇದ್ರೆ ಏನ್ ಮಾಡ್ಬೇಕು, ತುಂಬಾ ಮಂದಿ ಏನ್ ಮಾಡ್ತಾರೆ, ಕಾಫಿ ಪುಡಿ ಹಾಕೋದು, ಸಕ್ಕರೆ ಹಾಕೋದು, ಹೀಗೆಲ್ಲ ಮಾಡ್ತಾರೆ, ಯಾವುದು ಮಾಡಬಾರದು. ಮೊದಲು ಆ ಒಂದು ಆದ ಗಾಯವನ್ನು ನೋಡ್ಬೇಕು, ಅಲ್ಲಿ ರಕ್ತಸ್ರಾವ ಇದ್ರೆ ಅಲ್ಲಿಗೆ ಈ ನಮ್ಮ ಕೆಟ್ಟಿನಲ್ಲಿ ಹತ್ತಿ ಇದ್ರೆ ಆ ಹತ್ತಿಯನ್ನ ಉಂಡೆಯನ್ನು ಹಾಗೆ ಇಡುವುದು, ಗಟ್ಟಿ ಕಟ್ಟಿಬಿಡುವುದು. ಆಮೇಲೆ ಈ ಬೇರೆ ಚಿಕಿತ್ಸೆಗಳನ್ನು ಮಾಡುವಂಥದ್ದು. ಅದಕ್ಕೆ ಮುಂಚೆ ಆ ಕಟ್ಟುವುದಕ್ಕೆ ಮೊದಲಾಗಿ ಚೆನ್ನಾಗಿ ತೊಳಿಬಹುದು. ತೊಳೆಯುವುದರಲ್ಲಿ ಯಾವುದೇ ಅಭ್ಯಂತರ, ತುಂಬಾ ಮಂದಿ ತೊಳೆಯುವುದಿಲ್ಲ, ಮಣ್ಣು ಎಲ್ಲ ಮೆತ್ತಿಕೊಂಡು ಬರ್ತಾರೆ ಕ್ಲಿನಿಕ್ಗೆ, ಆದರೆ ಅದು ಅಗತ್ಯ ಇಲ್ಲ. ಹಾಗೆ ಮಾಡೋದ್ರಿಂದ ಮತ್ತಷ್ಟು ಏನ್ ಹೇಳ್ತಾರೆ, ಈ ಸೋಂಕು ಹೆಚ್ಚಾಗ್ತದೆ. ಕೂಡ್ಲೆ ಮಾಡ್ಬೇಕಾದ್ರೆ ಸಾಬೂನ್ ಹಾಕಿ ತೊಳಿಬೇಕು. ನಾನು ಹೇಳುದೇ ಅದು, ಸಾಬೂನ್ ಹಾಕಿ ತೊಳೀರಿ, ಒಂದು ಹತ್ತಿ ಉಂಡೆ ಅಥವಾ ಏನಿಲ್ಲ ಕರ್ಚಿಫ್ ಆದಿತ್ತು ಹಾಕಿ ಗಟ್ಟಿ ಕಟ್ಟಬೇಕು. ಹಾಗೆ ಮಾಡಿ ಆಮೇಲೆ ಆಂಟಿಸೆಪ್ಟಿಕ್ ಮುಲಾಮ್ ಏನಾರ ಅಲ್ಲಿ ಇದ್ರೆ ಒಮ್ಮೆಗೆ ಹಾಕಬಹುದು, ಅಥವಾ ಈ ಹೆಚ್ಚು ಪೌಡರ್ಗಳನ್ನು ಅದಕ್ಕೆ ತುಮ್ ತುರುಕಿ ಹಾಕದಿರುವುದು ಒಳ್ಳೇದು. ಮೆಡಿಕೇಟೆಡ್ ಪೌಡರ್ ಸಹ, ಈ ನಿಬಾಸಲ್ಪ್ ನಿಯೋಸ್ಪೋರಿನ್ ಪೌಡರ್ ಹಾಕ್ತಾರೆ ತುಂಬಾ ಮಂದಿ. ಅದು ಏನಾಗ್ತದೆ, ಅದೇ ರಕ್ತಸ್ರಾವ ಒಳಗಿನ ಬರ್ತಾ ಇದ್ರೆ ಅದಕ್ಕೆ ಬೇಕಾದ ಚಿಕಿತ್ಸೆ ಸಿಗದಿದ್ರೆ, ಈಗ ಎಷ್ಟು ಸ್ಟಿಚ್ ಹಾಕುವ ಕಾಯಿಲೆ ಅಂತ ಇಟ್ಕೊಳ್ಳಿ, ಅದು ಒಳಗಡೆ ಏನಾದರೂ ಕಲ್ಲಿನಂತ ಒಂದು ಸೇರ್ಕೊಂಡಿರ್ಬೋದು ಏನಾದ್ರು ಅಂತದ್ದೆಲ್ಲ ಇದ್ರೆ ಸಹ, ಆವಾಗ ಈ ಹಾಕಿದ ಪುಡಿಯಿಂದ ಕೇಕ್ ಫಾರ್ಮೇಷನ್ ಆಗ್ತದೆ. ಅಲ್ಲಿ ಕೇಕ್ ಫಾರ್ಮೇಷನ್ ಆದಾಗ ಅದು ಗಟ್ಟಿ ಆಗ್ತದೆ. ಗಟ್ಟಿ ಆದಾಗ ಏನು ಮತ್ತೆ ಆನಂತರ ವೈದ್ಯರಿಗೆ ತೊಂದರೆ ಆಗ್ತದೆ, ಅದನ್ನು ಬದಿಯಿಂದ ಕತ್ತರಿಸಿ ಆಮೇಲೆ ಹೊಲಿಗೆ ಹಾಕುದು ಇತ್ಯಾದಿಗಳು ಬರ್ತದೆ. ಒಂದೇ ಮಾಡಬೇಕಾದ್ದು, ನಾವು ಯಾವ್ದಾದ್ರೂ ಒಂದು ಔಷಧಿ ದ್ರವ್ಯ ಇದ್ರೆ ಅದನ್ನು ಹಚ್ಚಿ ಒಂದು ಹತ್ತಿಯನ್ನಿಟ್ಟು ಕಾಟಬಹುದು ಅಷ್ಟೇ. ಈಗ ಇನ್ನೊಂದು ಪ್ರಮುಖವಂತಹ ಸಂದರ್ಭ, ಕಿವಿ ಮತ್ತು ಕಣ್ಣಿನಲ್ಲಿ ಏನಾದರೂ ಬೇರೆ ಪರೋಪ ಒಂದು ಹೊರಗಿನ ಇರುವಂತಹ ಯಾವ್ದು ವಸ್ತುಗಳು ಸೇರ್ಕೊಂಡಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ, ವಿಶೇಷವಾಗಿ ಈಗ ರಾತ್ರಿ ಹೊತ್ತಿನಲ್ಲಿ ಈಗ ಯಾವ್ದಾದ್ರು ಹುಳಗಳು ಅಥವಾ ಏನಾದರೂ ಕಿವಿಗಳು ಸೇರ್ಕೊಳ್ಳುವಂತದ್ದು, ಚಿಕ್ಕ ಮಕ್ಕಳು ಆಟ ಆಡುವಂತಹ ಸಂದರ್ಭದಲ್ಲಿ ಕಾಯಿನ್ಗಳು ಅಥವಾ ಇಂಥದ್ದು ವಸ್ತುಗಳು ಸೇರ್ಕೊಂಡು ಏನ್ ಮಾಡೋದು? ಹೌದು, ಈಗ ಒಂದು ಕಣ್ಣಿನ ನೋಡುವಾಗ ಕಣ್ಣಿಗೆ ಒಂದು ಏನೋ ಒಂದು ವಸ್ತು ಬಿತ್ತು ಅಂತ ಇಟ್ಕೊಳ್ಳಿ, ಕಣ್ಣನ್ನು ಉಜ್ಜಬಾರದು. ತುಂಬಾ ಮಂದಿ ಏನ್ ಮಾಡ್ತಾರೆ, ಉಜ್ಜುತ್ತಾರೆ ಅಥವಾ ಈ ಬಾಯಲ್ಲಿ ಊದುವ ಕೆಲಸ ಮಾಡ್ತಾರೆ. ಅದಕ್ಕಿಂತಲೂ ಹೆಚ್ಚು ಸರಳವಾಗಿ ಮಾಡಬಹುದಾದ ಕೆಲಸ ಅಂದ್ರೆ, ಆ ಕಣ್ಣಿಗೆ ಬಿದ್ದಂತ ವಸ್ತು ಯಾವ ರೀತಿಯದ್ದು, ಹಗುರವಾದ ಗಟ್ಟಿಯಾದ ನೋಡಬೇಕು. ಅದು ಒಂದು ವೇಳೆ ತೇಲುವಂತಹದ್ದು, ನೀರಿನಲ್ಲಿ ತೇಲುವ ಗುಣಮಟ್ಟದ್ದಾದ್ರೆ ಒಂದು ಲೋಟದಲ್ಲಿ ನೀರು ತಕೊಳ್ಳಿ, ಆ ನೀರಿಗೆ ಕಣ್ಣನ್ನೇ ಮುಳುಗಿಸಿ, ನೀರನ್ನು ಚಿಮುಕಿಸುವುದಲ್ಲ, ಲೋಟದಲ್ಲೇ ಕಣ್ಣನ್ನು ಮುಳುಗಿಸಿ ಮೂಗಿನೊಳಗೆ ಹೋಗದ ನೋಡ್ಕೊಂಡು, ಹೌದು ಮೂಗಿನೊಳಗೆ ಹೋಗದಾಗೆ ಅದು ಸಣ್ಣ ಗ್ಲಾಸ್ ಸಾಕು, ಆ ಕಣ್ಣು ಹೀಗೆ ಮುಳುಗುವಷ್ಟು ಇಟ್ಟು ರೆಪ್ಪೆಗಳನ್ನು ಬಿಟ್ಟು ಹಿಡಿದು ಬಿಟ್ಟು ಹಿಡಿದು ಮಾಡಬೇಕು, ಮುಚ್ಚಿ ತೆಗೆದು ಮುಚ್ಚಿ ತೆರೆದು ಮುಚ್ಚಿ ತೆರೆದು ಮಾಡಬೇಕು. ಇದೊಂದೇ ಶ್ರೇಷ್ಠವಾದ ಚಿಕಿತ್ಸೆ. ಆಮೇಲೆ ಹತ್ತಿನ ಮಾತ್ರ ಇದೆ ಅಂತ ಹೇಳಿದ್ರೆ ಅದನ್ನು ನೆನೆ ಬತ್ತಿ ತರ ಮಾಡಿ ಈ ವ್ಯಕ್ತಿಯನ್ನು ಮೇಲಕ್ಕೆ ನೋಡ್ಲಿಕ್ಕೆ ಹೇಳಬೇಕು, ಕೆಳಗಿನ ರೆಪ್ಪೆಯನ್ನು ಬೆರಳಲ್ಲಿ ಇಟ್ಕೊಳ್ಬೇಕು, ಸಣ್ಣ ಹತ್ತಿಯ ಬತ್ತಿ ಬತ್ತಿಯನ್ನು ಅದರಲ್ಲಿ ಹೀಗೆ ಇಟ್ಟರೆ ಸಾಕಾಗ್ತದೆ ಬರ್ತದೆ. ಆಮೇಲೆ ನೀರನ್ನು ಹೋಯ್ದು ಒಂದು ಸೈಡ್ನಿಂದ ಹೋಗುವಾಗ ಮಾಡಬೇಕು, ಹೆಚ್ಚಾಗಿ ಬದಿಯಿಂದ ಒತ್ತಬಾರದು, ಒತ್ತು ಯಾವ ಕಾರಣಕ್ಕೂ ಒತ್ತುವುದಾಗಲಿ ತಿಕ್ಕುವುದಾಗಲಿ ಮಾಡಬಾರದು. ಇದು ಕಣ್ಣಿಂದು. ಹಾಗೆ ಕಿವಿಯಲ್ಲಿ ಈಗ ಫಾರಿನ್ ಬಾಡಿ ಅದು ಎಷ್ಟೋ ಸರ್ತಿ ಕೀಟಗಳು ಹೋಗಿರ್ತವೆ, ಈ ಕೀಟಗಳು ಹೋದ್ರೆ ಹೆಚ್ಚಾಗಿ ಅದು ಹೊರಗೆ ಬರ್ತದೆ. ಎಲ್ಲಿಯಾದ್ರೂ ನೀರು ಆದೀತು ಏನ್ ತೊಂದ್ರೆ ಇಲ್ಲ, ಇಲ್ಲ ಇದ್ರೆ ನೀರನ್ನೇ ಬಿಟ್ಟರೆ ಆಗ್ತದೆ. ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ನಾವೇನ್ ಹೇಳ್ತೇವೆ ಅಂದ್ರೆ, ಈ ಟರ್ಪಂಟೈನ್ ಇದ್ರೆ ಹಾಕಬಹುದು, ನಿಖರವಾಗಿ ನಮಗೆ ಕೀಟ ಗೊತ್ತಾದ್ರೆ ಅಲ್ಲಿ ಕೀಟ ಇರೋದು ಹೌದಾದ್ರೆ ಕೀಟ ಹೊರಗೆ ಬರ್ತದೆ. ಇದಿಷ್ಟು ಮಾಡಬಹುದು. ಬಹಳ ಸಂತೋಷ ಡಾಕ್ಟರ್ ಸುರೇಶ್ ನೆಗಳಗುಳಿಯವರೇ. ಪ್ರಥಮ ಚಿಕಿತ್ಸೆ ಅಂದ್ರೆ ಏನು, ಹಾಗೂ ಯಾವ ಯಾವ ಸಂದರ್ಭಗಳಲ್ಲಿ ಈ ಪ್ರಥಮ ಚಿಕಿತ್ಸೆಯನ್ನು ನಾವು ಕೊಡಿಸಬೇಕು, ಹಾಗೂ ಪ್ರಥಮ ಚಿಕಿತ್ಸೆಯನ್ನು ಕೊಡುವಂಥವರು ಹಾಗೂ ಪ್ರಥಮ ಚಿಕಿತ್ಸೆಗೆ ಒಳಪಡುವಂಥವರು ಯಾವ ರೀತಿ ಒಂದು ಧೈರ್ಯವನ್ನು ಕಾಪಾಡಿಕೊಳ್ಳಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಪೂಜೆಯಿಂದಲೀ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಧೂಪ ದೀಪಗಳನು ಮಂಗಳಾರತಿಯನು ಧೂಪ ದೀಪಗಳನು ಮಂಗಳಾರತಿಯನು ಆ ಪರಮಾತ್ಮನ ಭಕ್ತಗೆ ಆ ಪರಮಾತ್ಮನ ಭಕ್ತಗೆ ಪೂಜಿಸಿದರು ಬಲಿವೇಂದ್ರನ ಓಜೆಯಿಂದಲೀ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಪೂಜಿಸಿದರು ಬಲಿವೇಂದ್ರನ ಅಮೃತಾನವನುಣ್ಣ ಆನಂದ ಭರಿತ ಅಮೃತಾನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತಾನವನುಣ್ಣ ಆನಂದ ಭರಿತ ಅಮೃತಾನವನುಣ್ಣ ಆನಂದ ಭರಿತ ತುತುಪ್ಪದ ಕರಣೆ ಬುತ್ತಿಯನ್ನು ದೋಸೆ ತುಪ್ಪದ ಕರಣೆ ಬುತ್ತಿಯನ್ನು ದೋಸೆ ಇಪ್ಪಯಾಲಕ್ಕಿ ಪರಿಮಳ ಸೂಸೆ ಇಪ್ಪಯಾಲಕ್ಕಿ ಪರಿಮಳ ಸೂಸೆ ರುಚಿಯ ಬಾಹೂರಣ ಕಡಬು ಪರಾಕೆ ಒಪ್ಪುವದ ಪರಂಜಿ ಪಾತ್ರೆಯ ಜೋಕೆ ಒಪ್ಪುವದ ಪರಂಜಿ ಪಾತ್ರೆಯ ಜೋಕೆ ಅಮೃತಾನವನುಣ್ಣ ಆನಂದ ಭರಿತ ಅಮೃತಾನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತಾನವನುಣ್ಣ ಆನಂದ ಭರಿತ ಅಮೃತಾನವನುಣ್ಣ ಆನಂದ ಭರಿತ ಅಲಸದೆ ಗೈದಿ ಹೇ ಕಲಸನ್ನ ನಿನಗೆ ಅಲಸದೆ ಗೈದಿ ಹೇ ಕಲಸನ್ನ ನಿನಗೆ ಸಲ್ಲಿಸಿ ಹೇ ಸಣ್ಣಕ್ಕಿ ಕಳಮಾನಗಡನೆ ಸಲ್ಲಿಸಿ ಹೇ ಸಣ್ಣಕ್ಕಿ ಕಳಮಾನಗಡನೆ ಥಳಥಳಿಸುವ ಗಂಗಾಳವ ತೊಳದಿಕ್ಕೆ ಥಳಥಳಿಸುವ ಗಂಗಾಳವ ತೊಳೆದಿಕ್ಕೆ ಬಲಿ ಚಕ್ರವರ್ತಿ ನಿನ್ನಲು ಮೇಯೋಳರ್ತಿ ಬಲಿ ಚಕ್ರವರ್ತಿ ನಿನ್ನಲು ಮೇಯೋಳರ್ತಿ ಅಮೃತಾನವನುಣ್ಣ ಆನಂದ ಭರಿತ ಅಮೃತಾನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತಾನವನುಣ್ಣ ಆನಂದ ಭರಿತ ಅಮೃತಾನವನುಣ್ಣ ಆನಂದ ಭರಿತ ಹಾಲು ಮೇಲಾಗಿ ಕೆನೆ ಮೊಸರಿಟ್ಟೆ ಹಾಲು ಮೇಲಾಗಿ ಕೆನೆ ಮೊಸರಿಟ್ಟೆ ಮೇಲಾಗಿ ನಿನಗೆ ಸುಟ್ಟೆವನಿಟ್ಟೆ ಮೇಲಾಗಿ ನಿನಗೆ ಸುಟ್ಟೆವನಿಟ್ಟೆ ಕಾಲ ಮೀರದೆ ಆತ್ಮ ರಾಮ ತಂದಿಟ್ಟೆ ಕಾಲ ಮೀರದೆ ಆತ್ಮ ರಾಮ ತಂದಿಟ್ಟೆ ನವನುಣ್ಣು ಆನಂದ ಭರಿತ ಅಮೃತ ನವನುಣ್ಣು ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನವನುಣ್ಣು ಆನಂದ ಭರಿತ.